किसानों को मिलेट्स की खेती के लिए प्रोत्साहित कर उन्हें आर्थिक रूप से सशक्त बनाने और आम लोगों को मिलेट्स से बने उत्पादों के प्रति जागरूक करने के लिए भारत सरकार के आह्वान पर संयुक्त राष्ट्र संघ 2023 को अंतर्राष्ट्रीय मिलेट्स वर्ष के रूप में मना रहा है। मिलेट्स को अंतर्राष्ट्रीय पहचान मिलने का मतलब है कि हमारे छोटे किसानों के लिए ग्लोबल मार्केट तैयार हो। इसी मुहिम में दूरदर्शी प्रधानमंत्री श्री नरेंद्र मोदी 18 मार्च को पूसा परिसर नई दिल्ली में मिलेट्स ग्लोबल कॉन्फ्रेंस बायर सेलर मीट व प्रदर्शनी का उद्घाटन करेंगे, जिसमें 100 से अधिक देशों के प्रतिनिधि भाग ले रहे हैं। अंतर्राष्ट्रीय मिलेट्स वर्ष का है ये संदेश। मिलेट्स के हैं फायदे अनेक। कृषि एवं किसान कल्याण मंत्रालय, भारत सरकार। ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಈಗ ಕೇಳಿ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ನವಿಲೆ ಆವರಣದಲ್ಲಿ ಇದೇ ತಿಂಗಳ ದಿನಾಂಕ 17, 18, 19, 20 ನಡೆಯುವ ಕೃಷಿ ಮೇಳದ ಕುರಿತು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಆರ್ಸಿ ಜಗದೀಶ್ರವರ ಸಂದೇಶ. ಸನ್ಮಾನ್ಯರೇ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ವತಿಯಿಂದ ಸುಸ್ಥಿರ ಆದಾಯಕ್ಕಾಗಿ ಸೆಕೆಂಡರಿ ಕೃಷಿ ತಾಂತ್ರಿಕತೆಗಳು ಮತ್ತು ಮೌಲ್ಯವರ್ಧನೆ ಎಂಬ ಘೋಷವಾಕ್ಯದಲ್ಲಿ 4 ದಿನಗಳ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಇದೇ ತಿಂಗಳು 17, 3, 23 ರಿಂದ 23, 23 ರವರೆಗೆ ಕೃಷಿ ಮಹಾವಿದ್ಯಾಲಯ ನವುಲೆ ಶಿವಮೊಗ್ಗದಲ್ಲಿ ಆಯೋಜಿಸಲಾಗಿದೆ. ಈ ವಿಶ್ವವಿದ್ಯಾಲಯ ಕುಲಪತಿಯಾದ ನಾನು ಡಾಕ್ಟರ್ ಆರ್ ಸಿ ಜಗದೀಶ್ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಮೇಳದಲ್ಲಿ ಕೃಷಿ ಮತ್ತು ತೋಟಗಾರಿಕೆಗಳ ವಸ್ತು ಪ್ರದರ್ಶನ, ವಿವಿಧ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ನೂತನ ದರಗಳ ಪ್ರಾತ್ಯಕ್ಷತೆ, ತಾಂತ್ರಿಕತೆಗಳ ಪ್ರಾತ್ಯಕ್ಷತೆಗಳು, ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ, ಜೈವಿಕ ಪರಿಕರಗಳ ಪ್ರದರ್ಶನ, ರೈತ ಮತ್ತು ವಿಜ್ಞಾನಿಗಳ ಸಂವಾದ ಕಾರ್ಯಕ್ರಮಗಳು ಮತ್ತು ಕೃಷಿ ಸಂಬಂಧಿತ ವಿಚಾರಗೋಷ್ಠಿಯು ಸಹ ನೆರವೇರುತ್ತದೆ. ಅನೇಕ ತಾಂತ್ರಿಕ ಸಮಾವೇಶವನ್ನು ಸಹ ಈ ಸಂದರ್ಭದಲ್ಲಿ ನಾವು ಏರ್ಪಡಿಸುತ್ತೇವೆ. ಈ ವರ್ಷದ ಮೇಳದಲ್ಲಿ ಪ್ರಮುಖ ವಿಶೇಷಗಳೆಂದರೆ ಹೈಟೆಕ್ ತೋಟಗಾರಿಕೆ, ಹೈಡ್ರೋಪೋನಿಕ್ಸ್ ಕೃಷಿ, ಪುಷ್ಪ ಕೃಷಿ, ತಾರಸಿ ತೋಟ, ಲಂಬ ತೋಟ, ಸಂರಕ್ಷಿತ ಕೃಷಿ, ಜೇನು ಸಾಕಾಣಿಕೆ, ಕ್ರೀಡಾ ಪ್ರಪಂಚ, ದ್ವಿದಳ ಧಾನ್ಯ ತಳಿ ಪ್ರಾತ್ಯಕ್ಷತೆ, ಸಿರಿಧಾನ್ಯಗಳ ಮಹತ್ವ, ಸಾವಯವ ಕೃಷಿ, ಅಣಬೆ ಕೃಷಿ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ತಂತ್ರಜ್ಞಾನಗಳು, ಅದಲ್ಲದೆ ಕೊಯ್ಲೋತ್ತರ ತಾಂತ್ರಿಕತೆ ಮತ್ತು ಕೃಷಿ ಉತ್ಪನ್ನ ಸಂಸ್ಕರಣೆಗಳು ಮತ್ತು ಮೌಲ್ಯಯುತ ಕೃಷಿ ಉತ್ಪನ್ನಗಳು, ಹವಾಮಾನ ಆಧಾರಿತ ಕೃಷಿಯ ಪ್ರಾತ್ಯಕ್ಷಿಕೆಗಳ ಪ್ರದರ್ಶನವಿರುತ್ತದೆ. ಮುಂದುವರೆದು 2023 ವರ್ಷವನ್ನು ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನು ಆಚರಿಸುವುದರಿಂದ ಈ ವರ್ಷದ ಮೇಳದಲ್ಲಿ ಸಿರಿಧಾನ್ಯಗಳಿಗೆ ಅನೇಕ ತಾಂತ್ರಿಕ ಸಮಾವೇಶಗಳನ್ನು, ವಿಶೇಷವಾದ ವಸ್ತು ಪ್ರದರ್ಶನವನ್ನು ಸಹ ಏರ್ಪಡಿಸಿದ್ದೇವೆ. ಈ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವ 7 ಜಿಲ್ಲೆಗಳ ಪ್ರಗತಿಪರ ಕೃಷಿಕ ಮತ್ತು ಕೃಷಿಕ ಮಹಿಳೆಯರಿಗೆ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿಕ ಮಹಿಳೆಯ ಪ್ರಶಸ್ತಿಯನ್ನು ಸಹ ಈ ಸಂದರ್ಭದಲ್ಲಿ ಪ್ರದಾನ ಮಾಡಲಾಗುವುದು. ದಿನಾಂಕ 17, 3, 23 ಶುಕ್ರವಾರ ಉದ್ಘಾಟನೆ ಮತ್ತು ರೈತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಾವು ಏರ್ಪಡಿಸಿದ್ದೇವೆ. ಇದೇ ಮಧ್ಯಾಹ್ನ 2:30 ರಿಂದ 5 ಗಂಟೆಗೆ ಅಡಿಕೆಯ ಕೃಷಿಯ ಸವಾಲುಗಳು, ಅಡಿಕೆನಲ್ಲಿ ಇತ್ತೀಚೆಗೆ ಬರುತ್ತಿರುವ ರೋಗಗಳು, ಕೀಟಗಳು, ಮೌಲ್ಯವರ್ಧನೆ ಮತ್ತು ಬೆಳೆಯ ಬೆಲೆಗಳ ಬಗ್ಗೆ ಅನೇಕ ತಜ್ಞರಿಂದ ವಿಷಯ ಮಂಡನೆ ಮತ್ತು ಚರ್ಚಾಕೂಟವನ್ನು ಸಹ ನಾವು ಇಲ್ಲಿ ಏರ್ಪಡಿಸಿದ್ದೇವೆ. ಅನೇಕ ಅಡಿಕೆಯ ಕೃಷಿಯಲ್ಲಿರುವ ಸವಾಲುಗಳನ್ನು ಸಹ ಇಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟು ಅದರ ಬಗ್ಗೆ ವ್ಯವಸ್ಥಿತವಾದ ಒಂದು ಸವಾಲುಗಳಿಗೆ ಉತ್ತರವನ್ನು ತೆಗೆದುಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನು ನಾವು ಅಡಿಕೆ ಕೃಷಿಯ ಸವಾಲುಗಳು ಎಂಬ ಶೀರ್ಷಿಕೆಯಲ್ಲಿ ಒಂದು ವಿಚಾರಗೋಷ್ಠಿಯನ್ನು ನಡೆಸುತ್ತಿದ್ದೇವೆ. ಅದಲ್ಲದೆ ಈ ವರ್ಷದ ಘೋಷವಾಕ್ಯದಂತೆ ಸೆಕೆಂಡರಿ ಕೃಷಿ ಮತ್ತು ಮೌಲ್ಯವರ್ಧನೆ 18, 3, 23 ರಂದು ಶನಿವಾರ ಮಧ್ಯಾಹ್ನ 2:30 ರಿಂದ 5 ಗಂಟೆವರೆಗೆ ಸೆಕೆಂಡರಿ ಕೃಷಿ ಮತ್ತು ಮೌಲ್ಯವರ್ಧನೆ ಬಗ್ಗೆ ತಜ್ಞರಿಂದ ವಿಷಯ ಮಂಡನೆ, ರೈತರಿಂದ ವಿಷಯ ಸಮತೋಲನ ಮತ್ತು ಚರ್ಚಾಕೂಟವನ್ನು ಸಹ ಈ ಸಂದರ್ಭದಲ್ಲಿ ಏರ್ಪಡಿಸಿದ್ದೇವೆ. ಅದಲ್ಲದೆ ಸೆಕೆಂಡರಿ ಕೃಷಿಯಲ್ಲಿ ಬರುವ ಎಲ್ಲ ತಜ್ಞರು ಮತ್ತು ತಂತ್ರಜ್ಞರು ಸಹ ಇಲ್ಲಿ ಭಾಗವಹಿಸಿ ಮೌಲ್ಯವರ್ಧನೆ ಬಗ್ಗೆ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಅನೇಕ ತಿಳುವಳಿಕೆಗಳನ್ನು ಹೇಳಲಿದ್ದಾರೆ. ಅದಲ್ಲದೆ ರೈತ ಉತ್ಪಾದಕ ಕೇಂದ್ರಗಳು, ರೈತ ಮಹಿಳೆಯರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷ ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷವಾಗಿರುವುದರಿಂದ ದಿನಾಂಕ 19, 3, 23 ಭಾನುವಾರ 2:30 ರಿಂದ 5:30 ಗಂಟೆವರೆಗೆ ಸಿರಿಧಾನ್ಯಗಳ ಮಹತ್ವ ಮತ್ತು ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸಿರಿಧಾನ್ಯಗಳಲ್ಲಿ ಬೆಳೆಯುವ ಬೆಳೆಗಳು, ಅದರ ತಳಿಗಳು, ಅದರ ತಾಂತ್ರಿಕತೆ ಮತ್ತು ಅದರಲ್ಲಿ ಅಳವಡಿಸಿರುವ ಎಲ್ಲಾ ವಿಚಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಾಗುವುದು. ಅದಲ್ಲದೆ ಅದರ ಮೌಲ್ಯವರ್ಧನೆ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಸಿರಿಧಾನ್ಯಗಳ ಮಹತ್ವ, ಅದರ ಅಭಿವೃದ್ಧಿಯ ಬಗ್ಗೆ ಸಹ ಚರ್ಚಿಸಲಾಗುವುದು. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಸಮಗ್ರ ಕೃಷಿ ಪದ್ಧತಿಯು ಒಂದು ಉತ್ತಮವಾದ ಕೃಷಿ ಪದ್ಧತಿ ಇದ್ದು 2023 ನಾವು ರೈತರ ಆದಾಯವನ್ನು ದ್ವಿಗುಣ ಹೇಗೆ ಮಾಡಬೇಕನ್ನೋ ಬಗ್ಗೆ ಸಮಗ್ರವಾದ ಚರ್ಚೆಯನ್ನು ಮಾಡುವುದು, ಇದರಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಸಹ ಇಲ್ಲಿ ಅಳವಡಿಸುವ ಬಗ್ಗೆ ಸಹ ಚರ್ಚಿಸಲಾಗುವುದು. ಇದರಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ರೈತರು ಮತ್ತು ಎಲ್ಲ ವಿಜ್ಞಾನಿಗಳೊಂದಿಗೆ ಒಂದು ಚರ್ಚಾಕೂಟವನ್ನು ಸಹ ನಾವು ಇಲ್ಲಿ ಏರ್ಪಡಿಸಿದ್ದೇವೆ. ಕೊನೆಯದಾಗಿ ಸಮಾರೋಪ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸಹ ಏರ್ಪಡಿಸಿದ್ದೇವೆ. ಇದಕ್ಕೆ ನಮ್ಮ 7 ಜಿಲ್ಲೆಗಳ ಎಲ್ಲ ಸಚಿವರು, ಶಾಸಕರು, ಲೋಕಸಭಾ ಸದಸ್ಯರು ಮತ್ತು ಎಲ್ಲ ಮಠಗಳ ಮಠಾಧೀಶರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸುವುದರಿಂದ ಇದೊಂದು ವಿಶೇಷವಾದ ಕೃಷಿ ಮೇಳವಾಗಿರುವುದರಿಂದ ತಾವೆಲ್ಲರೂ ಸಹ ಈ ಸಂದರ್ಭದಲ್ಲಿ ಭಾಗವಹಿಸಬೇಕು ಅಂತ ಮತ್ತೆ ತಮ್ಮೆಲ್ಲರೂ ಕೇಳ್ತೇನೆ. ಇದು ವಿಶ್ವವಿದ್ಯಾಲಯ ಒಂದೇ ಅಲ್ಲ, ವಿಶ್ವವಿದ್ಯಾಲಯದ ಜೊತೆಗೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ ಮತ್ತು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಸಹ ಕೂಡಿರುವುದರಿಂದ ಎಲ್ಲರ ಒಳಗೊಂಡ ಒಂದು ಮೇಳವನ್ನು ನಾವು ಇಲ್ಲಿ ಆಚರಿಸಿದ್ವಿ. ಈ ದೃಷ್ಟಿಯಿಂದ ಎಲ್ಲಾ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮೇಳದ ಪ್ರಯೋಜನ ಪಡೆದು ತಮ್ಮ ಕೃಷಿಯನ್ನು ಬಹಳ ಯಶಸ್ವಿಯಾಗಿ ನಡೆಸೋಣ ಅಂತ ಈ ಮೂಲಕ ತಮಗೆ ಕೇಳಿಕೊಳ್ಳುತ್ತೇನೆ. ಇದುವರೆಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ನವಿಲೆ ಆವರಣದಲ್ಲಿ ಇದೇ ತಿಂಗಳ ದಿನಾಂಕ 17, 18, 19, 20 ನಡೆಯುವ ಕೃಷಿ ಮೇಳದ ಕುರಿತು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಆರ್ಸಿ ಜಗದೀಶ್ ರವರ ಸಂದೇಶವನ್ನ ಕೇಳಿದರೆ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್, ಅದಕ್ಕೇನು? ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲ ಪಡ್ಕೊಂಡಿದ್ದೀನಿ, ಮತ್ತೆ ಅದ್ರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್, ಅದಕ್ಕೇನು? ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲ ಪಡ್ಕೊಂಡಿದ್ದೀನಿ, ಮತ್ತೆ ಅದ್ರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್, ಅದಕ್ಕೇನು? ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲ ಪಡ್ಕೊಂಡಿದ್ದೀನಿ, ಮತ್ತೆ ಅದ್ರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ಈಗ ಕೇಳಿ ಅಡಕೆ ಕೃಷಿ ಈ ಕುರಿತು ಭದ್ರಾವತಿ ತಾಲೂಕು ಅರಿಕೆರೆಯ ಯುಗೇಂದ್ರ NB ಅವರೊಡನೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇಂದು ನಾವು ಭದ್ರಾವತಿ ತಾಲೂಕು ಅರಕೆರೆಯ ಯುಗೇಂದ್ರ ಅನ್ನೋರ ತೋಟದಲ್ಲಿದ್ದೀವಿ. ಅವರು ತಮ್ಮಲ್ಲಿರ್ತಕ್ಕಂತಹ 1.5 ಎಕರೆ ಜಮೀನಲ್ಲಿ ಅಡಕೆ ಕೃಷಿಯನ್ನು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಅವರಿಂದನೇ ಮಾಹಿತಿಯನ್ನು ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಯುಗೇಂದ್ರ ಅವರೇ. ನಮಸ್ಕಾರ. ಸ್ವಾಗತ. ನಮಸ್ಕಾರ. ನಾವಿಲ್ಲೇ ಅರಕೆರೆ ಗ್ರಾಮದಲ್ಲಿ ವಾಸವಾಗಿದ್ವಿ. ನಾವು ಸುಮಾರು 8-9 ವರ್ಷದಿಂದ ಅಡಕೆ ತೋಟ ಮಾಡಿದ್ದೀವಿ. ಅದು ಇವಾಗ ಒಂದು ಎಕರೆ ಫಸಲಿಗೆ ಇವಾಗ ಬರ್ತಾ ಇದೆ. ಇನ್ನೊಂದು 1/2 ಎಕರೆ ಇನ್ನೊಂದು 2 ವರ್ಷ ಬೇಕು ಬರಕ್ಕೆ, ಫಸಲಿ ಬರಕ್ಕೆ. ಅದು ಬಂದ್ರೆ ಟೋಟಲ್ 1.5 ಎಕರೆ ಫಸಲಿ ಬರುತ್ತೆ, ಫುಲ್ ಬರುತ್ತೆ. ಅದರಿಂದ ಈಗ ಆದಾಯ ನಮಗೆ ಇವಾಗ ತಗೊಂತಾ ಇದೀವಿ. ಇಷ್ಟು ವರ್ಷದಿದೆ. ಇಲ್ಲಿ ತನಕ ಓದಿದ್ರ ತಾವು? ಸರ್, SLC ಓದಿದ್ವಿ ಸರ್. SLC ಓದಿ ಮುಂದೆ ಏನ್ ಮಾಡ್ತಿದ್ರಿ? ಸರ್, SLC ಓದ್ಬಿಟ್ಟು ಒಂದು ಹಳ್ಳಿ ಕಡೆಲೆ ಕೂಲಿ ಕೆಲಸ ಮಾಡ್ತಾ ಇದ್ವಿ. ಅದನ್ನ ಬೆಂಗಳೂರು ಕಡೆ ಸ್ವಲ್ಪ ಯಾರೋ ಹೇಳಿದ್ರು, ಬೆಂಗಳೂರು ಕಡೆ ಹೋಗೋಣ, ಎಲ್ಲೋ ಕೆಲಸ ಮಾಡೋ ಅಂದ್ರು. ಅಲ್ಲೊಂದು 1 ವರ್ಷ ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದ್ವಿ. ಅಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ಅಲ್ಲಿಂದ ಇಲ್ಲಿ ಶಿವಮೊಗ್ಗದಲ್ಲಿ ಒಂದು ಫ್ಯಾಕ್ಟ್ರಿ ಓಪನ್ ಆಯ್ತು. ಅಲ್ಲಿಂದ ಮತ್ತೆ ಅಲ್ಲಿ ಇಲ್ಲಿ ಶಿವಮೊಗ್ಗ ಬಂದ್ವಿ. ಶಿವಮೊಗ್ಗದಲ್ಲಿ 1 ವರ್ಷ ಮಾಡಿದ್ವಿ. ಶಿವಮೊಗ್ಗ 1 ವರ್ಷ ಮಾಡಿದ್ರೆ ಏನಾದ್ರು ನಾವು ಸ್ವಂತ ಬಿಸ್ನೆಸ್ ಮಾಡ್ಬೇಕು, ಏನಾರ ಒಂದು ಇದು ಮಾಡ್ಬೇಕು, ನಮ್ಗೆ ಉದ್ಯೋಗ ನಾವು ಮಾಡ್ಬೇಕು ಅಂತೇಳಿ ಒಂದು ತೀರ್ಮಾನ ಮಾಡ್ಕೊಂಡು ಅದನ್ನ ಬಿಟ್ಟು ಈಗ ನಾವು ಸ್ವಯಂ ಒಂದು ಅಡಕೆ ತೋಟದಲ್ಲಿ ಇಳುವರಿ ಜಾಸ್ತಿ ಮಾಡೋ ತರ ಏನ್ ಮಾಡ್ಬೇಕು, ಅದನ್ನ ನಾವು ಕೇಣಿ ತರ ಸ್ವಲ್ಪ ನಾವೇ ಸುಲಿಸಿ ನಾವೇ ಬೇಯಿಸಿ ನಾವೇ ಒಣಗಿಸಿ ಅದ್ ನಾವೇ ಸ್ವಂತವಾಗಿ ಸ್ವಂತ ವ್ಯವಹಾರ ನಾವು ಮಾಡ್ಬೇಕು ಅಂತೇಳಿ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದೀವಿ. ಒಟ್ಟಲ್ಲಿ ತಾವೊಬ್ಬ ಯುವ ಕೃಷಿಕರು? ಹೌದು ಸರ್, ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದೀವಿ. ಅಂದ್ರೆ ಯುವಕರಾಗಿ ತಾವು ಈಗ ಪ್ರಾರಂಭ ಮಾಡಿದಿರ ಈಗ 5-6 ವರ್ಷದಿಂದ 5 ವರ್ಷದಿಂದ ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ನಾನು ರೀಸೆಂಟ್ ಆಗಿ 2 ವರ್ಷ ಆಯ್ತು ಬಿಟ್ಟು ಕೆಲಸ ಬಿಟ್ಟು 2 ವರ್ಷದಿಂದ ಸ್ಟಾರ್ಟ್ ಮಾಡಿದೀವಿ. ನಮ್ಮ ತಂದೆ ಮಾಡ್ತಾ ಇದ್ರು, ಈಗ ನಾವು ಅವ್ರ ತಂದೆ ವಯಸ್ಸು ಆಯ್ತಲ್ವಾ, ಈಗ ಅವ್ರು ಮಾಡೋಕೆ ನಾವು ಎಲ್ಲದಕ್ಕೂ ಕೂಲಿ ಹಚ್ಚಿ ಎಲ್ಲಾದ್ರೂ ಮಾಡೋ ನಮ್ಗೆ ಏನು ಉಳಿತಾ ಇರ್ಲಿಲ್ಲ. ಅದಕ್ಕೆ ನಾವೇ ಸ್ವಯಂ ಏನಾದ್ರೂ ಮಾಡಬೇಕು, ನಮ್ದು ಇದ್ದರೆ ನಮ್ದ್ರಲ್ಲೇ ನಾವ್ ಏನಾದ್ರು ಮಾಡ್ಕೊಬೇಕು ಅಂತ ಮುಂದುವರಿತಾ ಇದೀವಿ. ಈ ಕೃಷಿ ಮಾಡಬೇಕು ಅಂತ ಬಂದ್ರೆ ಏನಕ್ಕೋಸ್ಕರ ಸರ್? ಅದರಲ್ಲಿ ನಾವು ಈಗ ನಾವು ನಮ್ಮ ಬಜೆಟ್ ಹಾಕೊಂಡು ನಾವು ಬೇರೆ ಕೈ ಕೆಲಸ ಮಾಡೋದು, ಅವ್ರ ತಕ್ಕ ಒಂದ್ ಮಾತು ಅನಿಸ್ಕೊಂಡು ಬೈಸ್ಕೊಂಡು ಊಸ್ಕೊಂಡು ತಿಂಗಳಿಗೆ ಅಮ್ಮಮ್ಮ ಅಂದ್ರೆ ಒಂದ್ 25,000 ಸಂಬಳ ಕೊಡೋರು ನಮಗೆ. 25,000 ಸಂಬಳ ಕೊಡೋರು ಒಂದು ತಿಂಗಳಿಗೆ. ಒಂದು ತಿಂಗಳಿಗೆ ಅಂದ್ರೆ ಬೆಳಗ್ಗೆ ನಾವು 7 ಗಂಟೆ 8 ಗಂಟೆ ಮನೆ ಬಿಟ್ರೆ ರಾತ್ರಿ ಬರೋದು 8 ಗಂಟೆ 9 ಗಂಟೆ ಮನೆಗೆ ಆಗೋದು. ಅಂದ್ರೆ ನಮ್ದು ಟೈಮ್ ಸ್ಪೆಂಡೇ ಮನೆಯಲ್ಲಿ ಅಂತ ಫ್ಯಾಮಿಲಿ ಸ್ಪೆಂಡ್ ಏನೇ ಯಾವ್ದು ಆಗ್ತಾ ಇರ್ಲಿಲ್ಲ, ಸಮಯನೇ ಸಿಗ್ತಿರ್ಲಿಲ್ಲ ಒಂದು ಅಂದ್ರೆ ನಾವು ಬೆಳಗ್ಗೆ ಎದ್ದೋದು, ಸ್ನಾನ ಮಾಡೋದು, ನಿತ್ಯಕರ್ಮ ಮುಗಿಸ್ಕೊಳ್ಳೋದು, ತಿನ್ನೋದು, ಓಡೋದು, ಬ್ಯಾಗ್ಸ್ ಊಟ ತುಂಬಿಕೊಂಡು ಮತ್ತೆ ಅಕಡೆಯಿಂದ ಮತ್ತೆ 8 ಗಂಟೆ ಮಲ್ಲಿ ಬಿಡೋದು, ಬರೋದೇ 9 ಗಂಟೆ ಮತ್ತೆ ಬರೋದು, ಊಟ ಮಾಡೋದು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ, ಹೆಂಡತಿ ಟೋಟಲ್ ಫ್ಯಾಮಿಲಿ ಜೊತೆ ಸ್ಪೆಂಡೇ ಇರ್ತಿರ್ಲಿಲ್ಲ. ಇನ್ನು ಒಂದು ಮತ್ತೆ ಅಲ್ಲಿ ಬಂದ್ಬಿಟ್ಟು ಅವರು ಪ್ರೆಷರ್ ಫುಲ್ ಪ್ರೆಷರ್ ಕೆಲಸ ಮಾಡೋದಕ್ಕೆ ಒಂದು ಫುಲ್ ಟಾರ್ಚರ್ ಪ್ರೆಷರ್ ಅವ್ರಿಗೆ ಕಮಿಟ್ಮೆಂಟ್ ಇರುತ್ತೆ, ಇಷ್ಟು ಕಮಿಟ್ಮೆಂಟ್ ಕ್ಲಿಯರ್ ಮಾಡಬೇಕು ಮಾಡಬೇಕು, ಅದು ಆಗ್ತಾ ಇರ್ಲಿಲ್ಲ. ಕೆಲವು ಟೈಮ್ ವರ್ಕರ್ಸ್ ಬರ್ತಾ ಇರ್ಲಿಲ್ಲ, ವರ್ಕರ್ಸ್ ಬಂದಿಲ್ಲ ಅಂದ್ರೆ ಕೇಳ್ತಾ ಇರ್ಲಿಲ್ಲ, ನೀವು ಮಾಡ್ಬೇಕಪ್ಪ ಬಂದಿದ್ದೆ ಸಂಬಳ ಅಂತಿದ್ದಾನೆ ಮಾಡ್ಬೇಕು ಅನ್ನೋರು. ನಾವು ಆ ಪ್ರೆಷರ್ ಅನ್ನ ತರ್ಕೊಂಡು 1 ವರ್ಷ ಮಾಡಿದ್ವಿ. ಈಗ ಆಮೇಲೆ ನಮಗೂ ಸ್ವಲ್ಪ ಯೋಚನೆ ಮಾಡಿದ್ವಿ, ಏನ್ ಈಗ ಮಾಡ್ರೆ ಹೆಂಗಾಗತ್ತೆ ಅಂತ. ನಾವು ತೋಟದಲ್ಲಿ ಒಂದು ಮನೆ ಮಾಡಿ ಈಗ ನಾವು ಅಲ್ಲಿ ತೋಟದಲ್ಲಿ ಇರೋ ತರ ಪ್ರೊಡ್ಯೂಸರ್ ಮಾಡ್ಕೊಂಡು ಒಂದು ವೃತ್ತಿ ಇದೇನೆ ಮಾಡ್ಬೋದು. ನಮ್ದೇ ನಾವು ಮಾಡಿದ್ರೆ ಅಟ್ಲೀಸ್ಟ್ ಅಲ್ಲೋಗಿ ಅಷ್ಟೊಂದು ಟೈಮ್ ಸ್ಟಾರ್ಟ್ ಬೆಳಗ್ಗೆಯಿಂದ 12-13 ಅವರ್ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಲ್ಲಿ. ಇಲ್ಲಿ ನಾವು ಅಮ್ಮ ಕನಿಷ್ಠ ಅಂದ್ರೆ ಒಂದು 8-10 ಅವರ್ ಸ್ಪೆಂಡ್ ಮಾಡಿದ್ರೆ ಅದಕ್ಕಿಂತ ಅಟ್ಲೀಸ್ಟ್ ಹೆಚ್ಚು ಇಳುವರಿ ತಗೊಂಬೋದು, ಇದು ಆದಾಯನೂ ಮಾಡಬಹುದು. ಇಲ್ಲಿ ಅಲ್ಲಿ ಒಂದು ತಿಂಗಳಿಗೆ ಮಾಡೋದ್ನಲ್ಲಿ ಒಂದು ವರ್ಷಕ್ಕೆ ಒಂದು ಸತಿ ತಗೊಂಬೋದು. ಅಂದ್ರೆ ಮನೆ ಹತ್ರನು ಆಯ್ತು, ಎಲ್ಲರೂ ಸಿಗ್ತಾರೆ, ಎಲ್ಲರೂ ಚೆನ್ನಾಗಿರ್ಬಹುದು. ನಾವೇ ನಾವ್ ಮನೆ ಇರೋದ್ರೆ ಸೇರ್ಕೊಂಡ್ ಮಾಡೋದು, ನಾವು ಒಬ್ಬನೇ ಹೋಗಿ ಮಾಡೋದು. ಈಗ ನಮ್ಮ ಮನೆ ಫ್ಯಾಮಿಲಿ ಎಲ್ಲ ಸ್ಪೆಂಡ್ ಮಾಡ್ತಾರೆ, ಅವಾಗ ಎಲ್ಲರೂ ಸೇರ್ ಮಾಡಿದ್ರೆ ಇನ್ನು ಚೆನ್ನಾಗಿ ಇನ್ನು ಪ್ರಾಫಿಟ್ ಆಗುತ್ತೆ ಅನ್ನೋ ಲೆಕ್ಕಕ್ಕೆ ನಾವು ಮಾಡ್ತಾ ಇದೀವಿ. ಮುಂಚೆ ನಿಮ್ ತಂದೆಯವ್ರು ಮಾಡ್ತಿದ್ರು ಅಂತ ಹೇಳಿದ್ರಿ, ಆ ಸಮಯದಲ್ಲಿ ನಿಮಗೆ ಅನ್ಸಲಿಲ್ವ ನಾನು ತೋಟ ಮಾಡ್ಬೇಕು ಅಂತ? ಸರ್ ಅವಾಗ ನಾವು ಅವಾಗ ನಮ್ಮ ಅಷ್ಟು ತಿಳುವಳಿಕೆ ಇರಲಿಲ್ಲ. ನಮ್ದು ಏನು ಅಂದ್ರೆ ನಮ್ದು ಈಗ ಓದಿಸ್ತರು, ಈಗ ಅವರು ನಮಗೆ ಅದ್ರ ಟಚ್ ಕೊಟ್ಟಿರ್ಲಿಲ್ಲ. ಈಗ ತೋಟದಲ್ಲಿ ಹೆಂಗ್ ಮಾಡೋದು ಏನು ಅಂತ ಟಚ್ ಕೊಟ್ಟಿರ್ಲಿಲ್ಲ. ನಾವೇನ್ ಮಾಡಿದ್ವಿ, ಬೆಳೆ SSLC ಆಯ್ತು ಮುಗಿತು, ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇದ್ ಮಾಡಿದ್ವಿ, ಯಾರು ಹೇಳಿದ್ರು ಬೆಂಗಳೂರಿಗೆ ಹೋಗ್ಬೇಕು ಅಂತ ಹಂಗ ಹೋದ್ವಿ. ಅಲ್ಲಿ ಇದೇ ತರ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಯ್ತಿವಿ. ಆಮೇಲೆ ಇವಾಗ ಸ್ವಲ್ಪ ನಮಗೂ ಇಲ್ಲೇ ಇದ್ವಲ್ಲ, ಶಿವಮೊಗ್ಗ ಬಂದ್ಮೇಲೆ ನಮಗೆ ಸ್ವಲ್ಪ ಅನುಭವ, ತೋಟ ಬರೋದು ಹೋಗೋದು ಮಾಡ್ತಾ ಇದ್ವಾ, ಅವಾಗ ನಾವ್ ಯಾಕೆ ಹಿಂಗ್ ಮಾಡಬಾರ್ದು ಅನ್ನೋ ಲೆಕ್ಕಕ್ಕೆ ಬಂದು ಈ ತರ ಮಾಡಕ್ ಸ್ಟಾರ್ಟ್ ಮಾಡಿದೀವಿ. ಈಗ ತೋಟದ ಅನುಭವ ನಿಮಗೆ ಏನೇನ ಅನಿಸ್ತು, ಯಾವ ರೀತಿ ಇದನ್ನ ಮಾಡ್ತಾ ಇದ್ದೀರಾ? ಸರ್ ನಾವು ತೋಟದ ಬಗ್ಗೆ ಅಂದ್ರೆ ನಾವೀಗ ಮೊದಲು ನಮ್ದು ಖಾಲಿ ಜಮೀನಿತ್ತು ಟೋಟಲ್ ಖಾಲಿ ಜಮೀನು ಏನೂ ಇರಲಿಲ್ಲ ನಮ್ದೀಗ. ಅದ್ರಲ್ಲಿ ಭತ್ತನೂ ಬೆಳೀತಿಲ್ಲ, ಇನ್ನು ತೆಂಗಿನ ಗಿಡ ಇದ್ವು ಅಷ್ಟೇ. ತೆಂಗಿನ ಗಿಡ ಒಂದು 15-30 ಗಿಡ ತೆಂಗಿನ ಗಿಡ ಇದ್ವು, ಒಂದು 30 ಗಿಡ ತೆಂಗಿನ ಗಿಡ ಇದ್ವು. ಆ ತೆಂಗಿನ ಗಿಡದಲ್ಲಿ ನಾವೇನ್ ಮಾಡಿದ್ವಿ, ಸೆಂಟ್ರಲ್ ಮಾಮೂಲು ಅಡಕೆ ಗಿಡ ಕಟ್ಕೊಂಡ್ ಬಂದ್ವಿ, ಕಟ್ಟಿದ್ವಿ. ಈಗ ಭಕ್ತರೆಲ್ಲ ಕೇಳ್ತಾರಲ್ಲ, ಅವ್ರಿಗೆ ಇಷ್ಟು ಒಂದ್ ಎಕರೆಗೆ ಇಷ್ಟು ಲಕ್ಷ ಆಯ್ತು, ಇಷ್ಟು ಲಕ್ಷ ಆಯ್ತು ಅಂತ ಹೇಳ್ತಾ ಇದ್ರಲ್ಲ, ನಾವು ಯಾಕೆ ಮಾಡಬಾರ್ದು, ಅವ್ರು ಮಾಡ್ತಿದ್ರೆ ನಾವ್ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವೇನ್ ಮಾಡಿದ್ವಿ, ನಾವು ಒಂದ್ ಸ್ವಲ್ಪ ಹಚ್ಚಿದ್ವಿ. ಹಚ್ಚಿದಾಗ ಅದೇನಾಯ್ತು, ಸ್ವಲ್ಪ ಒಂದು 5 ವರ್ಷ ಕಷ್ಟ ಆಯ್ತು, ಒಂದ್ 5-6 ವರ್ಷ. ಇವಾಗ ಸ್ವಲ್ಪ ಫಸಲು ಬರ್ತಾ ಇದ್ಮೇಲೆ ಅದ್ರ ದುಡ್ಡು ನಾವು ಅಟ್ಲೀಸ್ಟ್ ವರ್ಷಕ್ಕೆ ಅಮ್ಮಮ್ಮ ಅಂದ್ರೆ ಒಂದ್ 50,000 ಖರ್ಚು ಮಾಡ್ತೀವಿ. ಒಂದ್ ಎಕರೆಗೆ ಒಂದ್ 50,000 ಖರ್ಚು ಬರುತ್ತೆ, ಒಂದ್ 50,000 ಒಂದ್ 1 ವರ್ಷ 50,000 ಬರುತ್ತೆ, ಒಂದ್ 20,000 ಬರುತ್ತೆ, ನಾವ್ ಮಾಡ್ದಂಗೆ ಆತರ ಬರುತ್ತೆ. ಅದ್ರಲ್ಲಿ ನಾವೇನ್ ಮಾಡಿದ್ವಿ, ಅದ್ರಲ್ಲಿ 50,000 ಬಂದ್ರೆ ಅವಾಗ ಪ್ರಾಫಿಟ್ ಬಂದ್ಬಿಟ್ಟು 1 ಲಕ್ಷ 1.5 ಲಕ್ಷ ಲೆಕ್ಕಕ್ಕೆ, ಇವಾಗ ಲೆಕ್ಕಕ್ಕೆ 1 ಲಕ್ಷ ಬರುತ್ತೆ. 50,000 ಹೋದ್ರೆ 1 ಲಕ್ಷ ಉಳಿಯುತ್ತೆ. ಆ 1 ಲಕ್ಷ ರೂಪಾಯಿ ನಾವು ಅಲ್ಲಿ ತಿಂಗಳಿಗೆ 20,000 ತಗೊಂಡ್ರು, ಅದ್ರಲ್ಲಿ 25,000 ತಗೊಂಡ್ರು ನಮಗೆ ಉಳಿತಿದ್ದು ಪೆಟ್ರೋಲ್ ಕಾಸು ಎಲ್ಲ ಸೇರಿಸಿ ಒಂದ್ ತಿಂಗಳಿಗೆ 1 ಸಾವಿರ ಉಳಿಸಿತ್ತು ಸುಸ್ತು. ಅದೇ ಇಲ್ಲಿ 1 ಲಕ್ಷ ನಮಗೆ ಕಷ್ಟ ಬಿದ್ದು ಮಾಡಿದ್ರೆ ಇನ್ನೊಂದು ಜಾಸ್ತಿನೂ ಉಳಿಯುತ್ತೆ. ಮತ್ತೆ ಸ್ವಲ್ಪ ಅದ್ರ ಜೊತೆ ಅದರೊಳಗೆ ಬಾಳೆ ಗಿಳೆ ಬೆಳ್ಕೊಳ್ಳೋದು, ಅಲಸಂದೆ ಹಾಕೊಳ್ಳೋದು, ಅದರ ಅದೊಂದು ಕುರಿ ಸಾಕಾಣಿಕೆ ಮಾಡೋಣ ಅಂತಿದ್ದೀನಿ. ಅದರಲ್ಲಿ ಈಗ ಅದರಲ್ಲಿ ತೋಟದಲ್ಲಿ ಹುಲ್ಲು ಹಾಕೊಳ್ಳೋದು, ಹುಲ್ಲು ಕೊಯ್ದು ತೋಟದ ಫೋಟೋಕ್ ಹಾಕಿದ್ರೆ ಗೊಬ್ಬರ ಆಗುತ್ತೆ, ಅದು ಗಂಜಿಲ ಬಂದ್ರೆ ಗುಣಿಗಳಿಗೆ ಹಾಕುತ್ತೆ, ಎಲ್ಲಾ ತರ ಪ್ರಾಫಿಟ್ ಮಾಡ್ಬೇಕು ಅಂತ ಮಾಡ್ಬೇಕು ಅಂತ ಕೃಷಿಯಲ್ಲಿ ತೊಡಗಬೇಕು ಅಂತ ಫುಲ್ ಈಗ ಅದನ್ನ ಎಲ್ಲ ಒಂದೊಂದೇ ಹಂತದವಾಗಿ ರೆಡಿ ಮಾಡ್ತಾ ಇದೀವಿ. ಯಾವ ಪದ್ಧತಿನ ಅನುಸರಿಸ್ತಾ ಇದೀರಾ ನೀವು? ಸರ್ ಇಲ್ಲಿವರೆಗೂ ರಾಸಾಯನಿಕ ಯೂಸ್ ಮಾಡಿದೀವಿ, ಅದು ಈವನ್ ಅದಕ್ಕೆ ಅದಕ್ಕೋಸ್ಕರ ಸಾವಯವ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಈಗ ಒಂದು ಶೆಡ್ ಮಾಡಿ ಮನೆ ತೋಟದಲ್ಲೇ ಮನೆ ಮಾಡಿದೀವಿ. ಈಗ ಮತ್ತೆ ತೋಟದಲ್ಲೇ ಮನೆ ಮಾಡಿದೀವಿ, ಅದಕ್ಕೆ ಅದು ಸಪರೇಟ್ ಒಂದು ಶೆಡ್ ಮಾಡೋ ಕುರಿ ಶೆಡ್ ಮಾಡೋಕೆ ಸಪರೇಟ್ ಅದು ಮಾಡ್ತಿದೀವಿ. ಈ ಕುರಿಗಳು ಒಂದು ಅಟ್ಲೀಸ್ಟ್ ನಮ್ಮ ಇದಕ್ಕೆ ಒಂದು 50,000 ಕುರಿ ತಗೊಂಡ್ಬಂದು ಆ ಕುರಿದು ಗೊಬ್ಬರ ಮತ್ತೆ ಅದ್ರ ಗಂಜಿಲ, ಅದ್ರ ಗಂಜಿಲ ಅದೆಲ್ಲ ಕೇಳ್ಕೊಬೇಕು ಕೃಷಿ ಇದಕ್ಕೆ ಹೋಗಿ ಕೇಳ್ಕೊಬೇಕು, ಅದ್ ಗಂಜಿಲದೆಲ್ಲ ಇದು ಮಾಡಿ ರಾಸಾಯನಿಕಕ್ಕಿಂತ ಸಾವಯವ ಗೊಬ್ಬರ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಅದನ್ನ ಆ ಪದ್ಧತಿ ಅನುಸರಿಸ್ತಾ ಇದೀವಿ, ಇನ್ನು ಸ್ಟಾರ್ಟ್ ಮಾಡಿದೀವಿ, ಇನ್ನು ಸಣ್ಣ ಪೂರ್ಣವಾಗಿ ಮಾಡಿಲ್ಲ, ಇನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ, ಒಂದೊಂದೇ ಸ್ಟಾರ್ಟ್ ಮಾಡ್ತಾ ಇದೀವಿ. ಇಲ್ಲಿವರೆಗೂ ನಾವು ರಾಸಾಯನಿಕನೇ ತಗೊಂಡ್ಬಂದಿರೋದು. ಅವಾಗ ಅದರಲ್ಲಿ ಏನಾದ್ರೆ ಗಿಡಗಳು ಸಣ್ಣ ಸಣ್ಣಕ್ಕೆ ಎಲ್ಲ ಹೋಗ್ತಾ ಇದ್ದಾವೆ, ಹಾಳಾಗ್ತಾ ಇದ್ದಾವೆ. ಅದಕ್ಕೆ ಸ್ಕೇಗಿಡೋದು ಸೆಂಟ್ರಲ್ಲಿ ಕಾನಿ ಕನಿ ಮಾಡ್ತಾ ಇದೀವಿ, ಕಾನಿ ಕನಿ ಮಾಡಿದೀವಿ. ಆ ಕಾನಿ ಕನಿ ಮಾಡಿದ್ಮೇಲೆ ಈ ವರ್ಷ ಹೋದ ವರ್ಷಕ್ಕಿಂತ ಈ ವರ್ಷ ಫಸಲು ಹೆಚ್ಚು ಆಗಿದೆ. ನಾವು ಹೋದ ವರ್ಷ ಕಾನಿ ಮಾಡಿರ್ಲಿಲ್ಲ, ಶೀತ ಆಗಿದೆ, ಶೀತ ಆಗಿ ಅರ್ಧ ಗಿಡ ಹೋಗ್ಬಿಟ್ಟಿದ್ವು. ಈಗ ದಾಯಕ್ಕೂ ಕಾನಿ ಮಾಡಿದ್ವಿ. ಏನ್ ಕಾನಿ ಅಂದ್ರೆ? ಕಾಲೇವು, ಕಾಲೇವು, ಕಾಲೇವು ಅಂದ್ರೆ ಗುಂಡಿ ತರ. ಈಗ ಎರಡು ಮರ, ಈಗ ಅಡಕೆ ಗಿಡ, ಎರಡು ಗಿಡ ಸೆಂಟರ್ ಅಲ್ಲಿ ಒಂದಡಿ ಕಾನಿ, ಒಂದಡಿ ಗಾಳ, ಒಂದಡಿ ಎರಡಡಿ ಹೆಂಗೆ ತೋಟದ ಮೇಲೆ ಅನಿಸ್ತದೆ, ಒಂದಡಿ ಎರಡಡಿ ಆಳ ತರ. ಅದನ್ನ ಇದ್ರಲ್ಲಿ ತೆಗೆದ್ಬಿಟ್ಟು ಅದ್ ಮಣ್ಣೆಲ್ಲ ತಿಂಟೆ ಆಡ್ಬಿಟ್ಟು ಅದನ್ನ ಏನ್ ಮಾಡ್ಬೇಕು, ಅದನ್ನ ಟ್ಯಾಕ್ಟ್ರಿ ಸಾವಯವ ಗೊಬ್ಬರ ಇದೆಲ್ಲ ಅದೇ ತರನೇ ಅದ್ ಮಣ್ಣು ಹಾಕ್ಬಿಟ್ಟು ಆಡ್ಬಿಡ್ತೀವಲ್ಲ, ಹಣ್ಣು ಮರಡಾಡ್ದಾಗ ಅದ್ರ ಒಂದ್ ಚಡಿ ಗೊಬ್ಬರ ಕೊಟ್ಟಂಗಾಗತ್ತೆ ಒಂದು. ಆಮೇಲೆ ಅದ್ ನೀರಿನ ಅಂಶ ಏನಿದೆ ಅವೆಲ್ಲ ಕಾನಿಯಲ್ಲಿ ಹೊರಗೆ ಹೋಗುತ್ತೆ, ಕೆಟ್ಟ ನೀರು ಏನ್ ಬರುತ್ತೋ ಅದ್ ಕೆಟ್ಟಿನಲ್ಲಿ ಹೊರಗೋಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಆ ಗಿಡಗಳು ಬೇರ್ ಬಂದ್ಬಿಟ್ಟು ಕೆಳಗೆ ಹೋಗ್ತವೆ, ಮೇಲ್ ಬರಲ್ಲ. ಅವಾಗ ಗಿಡನೂ ಟೈಟ್ ಬರ್ತವೆ, ಅವಾಗ ಗಾಳಿನೂ ಚೆನ್ನಾಗ್ ಆಡುತ್ತೆ. ಅವಾಗ ಏನಾದ್ರೆ ಫಸಲು ಅರಳುತ್ತಲ್ಲ, ಅರಳು ಉದ್ರಲ್ಲ, ಶೀತ ಆಗಿ ಉದ್ರಲ್ಲ. ಅವಾಗ ಏನಾದ್ರೆ ನೀಟ್ ಚೆನ್ನಾಗ್ ಕಟ್ಟುತ್ತೆ. ಈಗ ಒಂದ್ ಇಳುವರಿ ಒಂದ್ ಗೊನೆಯಲ್ಲಿ 10 kg ಬರೋಂಥದ್ದು 20 kg ಬರುತ್ತೆ. ಈಗ ಆತ ನಮ್ದು ಹೋದ ವರ್ಷ ಒಂದು 10 quintal ಆಗಿತ್ತು ಅಷ್ಟೇ, ಈ ಸತಿ ಡಬಲ್ ಆಗಿದೆ, 20 quintal ಹಾಕಕ್ಕಾಗಿದೆ ಆತರ. ಅದರಲ್ಲಿ ಏನೈತೆ, ನಮ್ಗೆ ಯೂಸ್ ಆಯ್ತು, ನಮಗೆ ಅನುಭವ ಬಂತು, ಈ ತರ ಆದ್ರೆ ಈ ತರ ಬಂತು ಅಂತ ನಾವೇನ್ ಮಾಡಿದ್ವಿ, ಒಂದು 1/2 acre ಮಾಡಿದ್ವಿ. ಈಗ ಇನ್ನೊಂದು 1/2 acre ಅದೇ ತರ ಮಾಡ್ತಾ ಇದೀವಿ. 1/2 acre ಬಂದಿದ್ದು, ಅಲ್ಲಿ 1/2 acre ಬಂತು. ಯಾವ ತಳಿ ಗಿಡ ಹಾಕಿರೋದು? ಮಾಮೂಲಿ ಈಗ ಮಾಮೂಲಿ ಹಳ್ಳಿ ಕಡೆ ಸಸಿ ಮಾಡಿರೋರು ಆ ಸಸಿಗಳು ತಂದಿದ್ದೀವಿ. ಇವಾಗಿನ ಲೆಕ್ಕಕ್ಕೆ ಅದರಲ್ಲಿ ನಾವು ಹಳೆ ಮರದಲ್ಲಿ ಸಸಿ ಮಾಡಿ ಈಗ ನಾವೇ ಮಾಡ್ತಾ ಇದೀವಿ. ಮುಂಚೆ ನಾವು ಹಚ್ಚಿರೋದೆಲ್ಲ ನಾವು ಬೇರೆ ಮಾಡಿರತ್ತಾರಲ್ಲ, ಅವ್ರು ಮಾಡಿರತಕ್ಕೆ ನಾವು ತಗೊಂಡು ದುಡ್ಡು ತಗೊಂಡು ಹಚ್ಚಿರೋದು. ಅಂದ್ರೆ ಮುಂಚೆ ಎಲ್ಲ ಬೇರೆಯವ್ರು ಮಾಡಿರ್ತಕ್ಕಂತ ಗಿಡಗಳ ಸಸಿ ತಂದು ಹಾಕದ್ರಿ, ಈಗ ತಾವೇ ಸಸಿ ಮಾಡ್ತಾ ಇದೀವಿ. ಏನ್ ಅನ್ಸುತ್ತೆ ತಮ್ಗೆ? ಈಗ ನಾವು ಮಾಡ್ರೆ ನಮಗೆ ಸ್ವಲ್ಪ ಧೈರ್ಯ ಇದಿರುತ್ತೆ, ಭಯ ಇರಲ್ಲ. ಅದು ಬೇರೆ ತಂದು ಹಚ್ಚಿದೀವಿ. ಗಿಡಗಳು ಕೆಲವು ಫಸಲು ಕೊಚ್ಚಿಲ್ಲ ಅಂದ್ರೆ ಯಾವ ಬೇರೆ ಸಸಿ ತಂದು ಹಚ್ಚಿದೀವಿ, ಯಾರು ಗೋಲ್ಮಾಲ್ ಮಾಡ್ಕೊಟ್ಟಿದ್ದಾರೆ ಅಂತ ಭಯ ಇರುತ್ತೆ. ಈಗ ನಾವೇ ಖುದ್ದಾಗಿ ತಗೊಂಬಂದ ಬೀಜ ತಗೊಂಬಂದು ಅದು ಪ್ಯಾಕೆಟ್ ಮಾಡಿ, ಮಣ್ಣು ತುಂಬಿ ಪ್ಯಾಕೆಟ್ ಮಾಡಿ ಸಸಿ ಬೆಳೆಸಿ ನಾವೇ ಗಿಡ ಮಾಡ್ತೀವಿ ಅಂದ್ರೆ ನಮಗೆ ಧೈರ್ಯ ಇರುತ್ತೆ. ನಾವೇ ಮಾಡಿದೀವಿ, ನಾವೇ ಕರೆಕ್ಟ್ ಕಣ್ಣಾರೆ ತಂದಿದೀವಿ, ಅದು ಚೆನ್ನಾಗಿದೆ ಗಿಡ, ಫಸಲು ಕೊಚ್ಚೆ ಕಚ್ಚುತ್ತೆ ಅಂತ ನಮಗೆ ಒಂದು ಭರವಸೆ ಇರುತ್ತೆ, ನಂಬಿಕೆ ಇರುತ್ತೆ, ಒಂದು ನಮಗೊಂದು ಖುಷಿ ಇರುತ್ತೆ. ಈಗ ಬೇರೆ ಮಾಡಿದ್ರೆ ಅಷ್ಟೊಂದೇ, ಯಾಕೆಂದ್ರೆ 1 ವರ್ಷ 2 ವರ್ಷ ಅಲ್ಲ, ಅದು ಹೆಚ್ಚಿಗೆ 10 ವರ್ಷ ತನಕ ಬೇಕು ಫಸಲು ಕೊಚ್ಚಕ್ಕೆ. ನಾವು ಬೇರೆ ಯಾರೋ ಡಮ್ಮಿ ತಗೊಂಡು ಹಚ್ಚಿ ಕಟ್ಟಿ ಮಾಡಿ ಬೆಳೆಸ್ತೀವಿ, ಅದು ಫಸಲು ಕೊಚ್ಚಿಲ್ಲ ಅಂದ್ರೆ ರಾಶಿ ಕಡಿಬೇಕಾಗತ್ತೆ. ಸರಿ ಬಂದಿಲ್ಲ ಅಂದ್ರೆ ಯಾವಾಗ 10 ವರ್ಷ ಸಾಕಿದ್ದು ನಾವು ವೇಸ್ಟ್, ಸಾಕಿದ್ ಆದಾಗ ಅದಕ್ಕೆ ಖರ್ಚು ಮಾಡಿದ ದುಡ್ಡು ವೇಸ್ಟ್, ಎಲ್ಲ ವೇಸ್ಟ್. ಅದನ್ನ ನಾವೇ ಖುದ್ದಾಗ ಮಾಡಿದ್ರೆ ಅದೆಲ್ಲ ಸೇವ್ ಆಗುತ್ತೆ, ಅದೆಲ್ಲ ಉಳಿಯುತ್ತೆ. ನಮಗೂ ಒಂದು ಗೊತ್ತಾಗುತ್ತೆ, ಇದನ್ನ ತಂದು ಹಚ್ಚಿದ್ರೆ ಇದೇ ತರ ಆಗಿದೆ, ಈ ತರ ಬಂದಿದೆ, ನಾವು ಎಷ್ಟು ಬೇರೆ ತರ ಅನುಗುಣ ಮಾಡ್ಕೊಂಡು ತಗೋಬಹುದು. ಅಂದ್ರೆ ನೀವು ಒಂದು ಪ್ರತಿ ಮರಕ್ಕೂ ಯಾವ ರೀತಿ ಪೋಷಣೆ ಮಾಡ್ತಿರೋ ಒಂದು ಗಿಡಕ್ಕೆ? ಸರ್, ನಾವೀಗ ಮೊನ್ನೆ ರೀಸೆಂಟ್ ಆಗಿ ಕುರಿ ಗೊಬ್ಬರ ಹಾಕಿಸ್ತೀವಿ. ಕುರಿ ಗೊಬ್ಬರ ಅಂದ್ರೆ ಒಂದು ಮೂಟೆಯಲ್ಲಿ 3 ಪುಟ್ಟಿ ಬರುತ್ತೆ ಸರ್, ಒಂದು 3 ಪುಟ್ಟಿ ಲೆಕ್ಕಕ್ಕೆ ಬರುತ್ತೆ. ಅದರಲ್ಲಿ ನೀಟಾಗಿ ಗುಣಿ ಎಲ್ಲ ನೀಟಾಗಿ ದರದಾಡಿ ಗುಣಿ ಬಿಟ್ಟು ಸುತ್ತ ಅದನ್ನು ಗುಣಿ ಮಾಡ್ತೀವಿ. ಗುಣಿ ಮಾಡಿ ಅದಕ್ಕೆ ಸ್ವಲ್ಪ ಸೀಮೆ ಗೊಬ್ಬರ ಬರುತ್ತೆ, ರಾಸಾಯನಿಕ ಗೊಬ್ಬರ, ಅದನ್ನ ಸ್ವಲ್ಪ ಹಾಕಿ ಅದ್ರ ಮೇಲೆ 1 ಪುಟ್ಟಿ ಸುತ್ತ ಸುರಿದ್ಬಿಟ್ಟು ಅದು ನೀಟಾಗಿ ಮತ್ತೆ ಅದನ್ನ ಗೊಬ್ಬರ ಹೊರ ಕಾಣದಂಗೆ ನೀಟಾಗಿ ಮುಚ್ಚುತ್ತೀವಿ. ಮುಚ್ಚಿ ಅದರ ಎಲ್ಲಾ ಗುಣಿಗೂ ಆತರ ಮಾಡ್ತೀವಿ. ಅವ್ ಮಾಡೇ ಒಂದು ನೀಟಾಗಿ ಒಂದು ವಾರ ಬಿಟ್ಟು ಮತ್ತೆ ನೀರ್ ಹಾಯಿಸ್ತೀವಿ. ಅವಾಗ ಏನಾದ್ರು ಅಷ್ಟು ನೀಟಾಗಿ ತೊಳತೆ ಅದಕ್ಕೆ. ಮೊದ್ಲು ಈಗ ಹಂಗೆ ಅಂದ್ರೆ ಮೊದ್ಲು ಏನ್ ಮಾಡ್ತಿದ್ವಿ ಅಂದ್ರೆ ಹೆಂಗೆ ಸುಮ್ಮನೆ ಮೇಲೆ ಹಾಕೋದು ಅದ್ ಮಾಡೋದೆಲ್ಲ ಮಾಡ್ತಿದ್ವಿ. ಈಗ ಸಿಸ್ಟಮ್ ಕ್ರಮಬದ್ಧವಾಗಿ ಮಾಡ್ತಾರೆ ಅದಕ್ಕೆ. ಈಗ ಫಸಲು ಚೆನ್ನಾಗ್ ಬರ್ತಾ ಇದೆ, ಗಿಡನು ಚೆನ್ನಾಗಿದೆ. ಯಾವ ಮಣ್ಣು ತಮ್ದು ನಿಮ್ ತೋಟದಲ್ಲಿ? ನಮ್ದು ಸರ್ ಎಲ್ಲಾ ಮಿಕ್ಸ್ ಇದೆ ಸರ್. ನಮ್ದು ಅಂದ್ರೆ ನಮ್ದು ಈಗ ಕೆಮ್ಮಣ್ಣು ಅಂತ ಹೇಳಕ್ಕಾಗಲ್ಲ, ಇಲ್ಲ ಇದ್ರ ಮಣ್ಣು ಅಂತ ಕಲ್ಲು ಮಣ್ತರ, ಕಲ್ ಗೆಚ್ಚ ತರ ಇದೆ, ಎರಡು ಕಲ್ ಜಂಬರು ತರ ಮಣ್ಣು, ಎಲ್ಲ ಕಲ್ ಜಂಬರು ಜಾಸ್ತಿ. ಗಿಡಗಳಿಗೆ ಎಷ್ಟು ದಿನದಕ್ಕೆ ನೀರ್ ಕೊಡ್ತೀರಿ ಸರ್? ಗಿಡಕ್ಕೆ ನಾವು ಬೇಸಿಗೆಗಾಲದಲ್ಲಿ 15-20 seconds ಒಂದ್ ಟೈಮ್ ನೀರ್ ಹಾಸ್ಬೇಕು, ನೀರ್ ಕೊಡ್ಬೇಕು. ಈ ಮಳೆಗಾಲದಲ್ಲಿ ನಾವು ಈಗೇನು ಬೇಕಾಗಿಲ್ಲ ಅಂದ್ರೆ ವಾತಾವರಣ ಮಾಮು ಚಳಿಗಾಲ ಆತರ ಇದ್ರೆ ಒಂದ್ 20-30 ತಿಂಗಳ ನೀರ್ ಕೊಡ್ಬೋದು. ಈ ಬೇಸಿಗೆ ಫುಲ್ ಬೇಸಿಗೆ ಇರುತ್ತಲ್ಲ ಅವಾಗ ಕಮ್ಮಿ ಅಂದ್ರೆ ನಮ್ಮ ನೆಲಗಳಿಗೆ, ನಮ್ಮ ಕಲ್ನೆಲ್ಲ, ನಮ್ಮ ನೆಲಗಳಿಗೆ 15-20 ಸಲಕ್ಕೆ ಕೊಡ್ಲೇಬೇಕು ನೀರು. ಈ ಮಾಮೂಲಿ ಇನ್ನೊಂದ್ ತರ ಇರುತ್ತೆ, ಕೆಮ್ಮಣ್ಣು ಎರೆ ನೆಲ ಅಂತ ಇರುತ್ತಲ್ಲ, ಅದಕ್ಕೆ 1 ತಿಂಗಳಿಗೆ 1 ಸಲ ಕೊಟ್ರೆ ಏನಾಗಲ್ಲ. ಈ ನಮ್ಮ ಕಲ್ನೆಲ್ಲ ಅದಕ್ಕೆ 15-20 ಸಲ ಕೊಡ್ಲೇಬೇಕು. ಆಮೇಲೆ ನೀರನ್ನ ಆಯಿಸಿದ ಮೇಲೆ ನೀರು ನಿಲ್ಲಿಸಬಾರ್ದು, ತೋಟದಲ್ಲಿ ನೀರು ನಿಲ್ಬಾರ್ದು. ಅದನ್ನ ನಾವೇನ್ ಮಾಡ್ಬೇಕು, ಅದಕ್ಕೆ ವಾಟ ಕೊಡ್ಬೇಕು, ಇಲ್ಲಾಂದ್ರೆ ನೀಟಾಗಿ ಅದನ್ನ ಮಕ್ಪಾಯಿ ತರ ಮಾಡಿ ನೀರ್ ಕಾಯಿಸಿದ ತಕ್ಷಣ ಬಗೆದ್ ಬಿಡ್ಬೇಕು ಹೊರಗೆಲ್ಲ. ಅದರಲ್ಲೇ ಇತ್ತು ಅಂದ್ರೆ ಗಿಡಗಳು ಶೀತಕ್ಕೆ ಒಣಗ್ಬಿಡ್ತವೆ. ಅವಾಗ ನೀರ್ ಜಾಸ್ತಿನೂ ಆಗ್ಬಾರ್ದು, ನೀರ್ ಕಮ್ಮಿನೂ ಆಗ್ಬಾರ್ದು, ನೀರ್ ಕ್ರಮಬದ್ಧವಾಗಿರ್ಬೇಕು. ನೀರ್ ಜಾಸ್ತಿ ಆಯ್ತು ಅಂದ್ರೂ ಪ್ರಾಬ್ಲಮ್, ಕಮ್ಮಿ ಆಯ್ತು ಅಂದ್ರೆ ಪ್ರಾಬ್ಲಮ್. ಅದಕ್ಕೆ ನಮಗೆ ನೀರಿನ ಅವಶ್ಯಕತೆ ಎಷ್ಟು ಬೇಕು ಅಷ್ಟೇ ಕೊಡ್ಬೇಕು. ಅಂದ್ರೆ ನಿಮ್ಮ ಭೂಮಿ ಕಲ್ ಭೂಮಿ ಅಂತ ಹೇಳಿದ್ರಿ ಪ್ರಾರಂಭದಲ್ಲಿ, ಅದನ್ನ ಯಾವ ರೀತಿ ಈ ಮಟ್ಟಕ್ಕೆ ತಂದಿದ್ದೀರಾ ಅಂದ್ಮೇಲೆ ಏನೇನ್ ಮಾಡಿದ್ರಿ ಅದಕ್ಕೆ? ಸರ್, ವರ್ಷ ವರ್ಷ ಒಂದ್ ಸ್ವಲ್ಪ ಮಣ್ಣು ಹೊಡ್ಸ್ಕೊಂತ ಬರ್ತಾ ಇದ್ದೀವಿ ಸರ್. ವರ್ಷ ಒಂದ್ 5 ಲೋಡು 10 ಲೋ, ನಮ್ಗೆ ಶಕ್ತಿ ಎಷ್ಟಾಗತ್ತೆ ಅಷ್ಟು. ಈಗ ಒಂದ್ 5-6 ಗುಣಿ ಹಾಳಿಗಳು ಮಾಡಿದೀವಿ, ಅದಕ್ಕೆ ಒಂದ್ ಡೈಲಿ ವರ್ಷ ವರ್ಷ ಒಂದ್ ಹಳಿಗೆ ಒಂದ್ 5 ಲೋಡ್ ಮಣ್ಣು ಹೊಡ್ತೀವಿ, ಮುಂದಿನ ಸತಿ ಇನ್ನೊಂದ್ 5 ಲೋಡ್ ಮಣ್ಣು ಹೊಡ್ತೀವಿ. ಆತರ ಮಣ್ಣು ಹೊಡ್ಸ್ಕೊಂತ ಅಳ್ಕೊಂತ ತಗೊಂಡ್ ಬರ್ತಾ ಇದೀವಿ. ನಿಮ್ಮ ಭೂಮಿ ನೋಡಿದ್ರೆ ಈ ಕಲ್ ಭೂಮಿ ಅನ್ಸೋದಿಲ್ಲ. ಈಗ ಎಷ್ಟು ವರ್ಷದಿಂದ ಇದು ಮಾಡಿದ್ಕೆ ಈ ತರ ಫಲ ಬಂದಿರೋದು? ಸರ್, ನಮ್ದೀಗ ಸುಮಾರು ಒಂದು 5 ವರ್ಷದಿಂದ ಮಾಡ್ತಾ ಇರೋದು. 5 ವರ್ಷದಿಂದ ಮಣ್ಣು ಹೊಡಿಸ್ತಾ ಇದೀವಿ. ಒಂದೇ ಸತಿ ಹೊಡಿಸ್ಬೇಕು ಆಗಲ್ಲ, ಅದಕ್ಕೆ ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಮಾಡ್ಸಂತ ಬರ್ತಾ ಇದೀವಿ. ಒಟ್ಟಲ್ಲಿ ನೀವು ರಾಸಾಯನಿಕ ಪದ್ಧತಿ ಅನುಸರಿಸಿಲ್ಲ? ಅದೇ ಸರ್, ಮೊದಲು ಮಾಡಿದ್ವಿ, ಇವಾಗ ಇತ್ತೀಚೆಗೆ ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ಇನ್ನು ಫುಲ್ ಒಂದೇ ಸತಿ ಸ್ಟಾಪ್ ಮಾಡಕ್ ಆಗಲ್ಲ ಸರ್. ಒಂದೇ ಸತಿ ಸ್ಟಾಪ್ ಮಾಡಿದ್ರೆ ಇನ್ನೂ ಹಾಳಾಗ್ಬಿಡುತ್ತೆ. ಮೊದಲು ಜಾಸ್ತಿ ಮಾಡೋದ್ ಸ್ವಲ್ಪ ಮಾಡ್ಕೊಂಡು ಟೋಟಲ್ ಲಾಸ್ಟಿಗೆ ಕ್ಲೋಸ್ ಮಾಡ್ಬೇಕು ಅಂತ ಮಾಡಿದ್ವಿ. ಖರ್ಚಿನ ಬಗ್ಗೆ ಏನ್ ಹೇಳ್ತೀರಿ ಸರ್? ಖರ್ಚಿನ ನಾವು ಮಾಡ್ದಂಗಿದೆ ಸರ್. ಖರ್ಚಿನ ನಾವು ಒಬ್ರು 2 ವರ್ಷಕ್ಕೆ ಒಂದ್ಸತಿ ಗೊಬ್ಬರ ಹಾಕ್ತಾರೆ, 1 ವರ್ಷ ದನಿ ಗೊಬ್ಬರ ಹಾಕ್ತಾರೆ, 1 ವರ್ಷ ಸಿಮೆ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕ್ತಾರೆ. ಈಗ ಅದಕ್ಕೆ ನಾವೇನ್ ಮಾಡ್ತಿದ್ವಿ, ರಾಸಾಯನಿಕ ಗೊಬ್ಬರ ಹಾಕೋ ಬದಲು ವರ್ಷ ಒಂದು 2 ಪುಟಿ ದನಿ ಗೊಬ್ಬರ ಹಾಕ್ತಾರಲ್ಲ, 2 ವರ್ಷಕ್ಕೆ 1 ಪುಟ, ಹಂಗ ವರ್ಷಕ್ಕೆ 1 ಪುಟಿ ದನಿ ಗೊಬ್ಬರ, ವರ್ಷಕ್ಕೆ 1 ಪುಟಿ ದನಿ ಗೊಬ್ಬರ ಹಾಕೊಂತ ಬರೋ ತರ ಮಾಡಿ ಪ್ಲಾನ್ ಮಾಡಿದ್ವಿ. 2 ವರ್ಷಕ್ಕೆ ಒಂದ್ಸತಿ ಒಂದೇ ಸತಿ ಹಾಕೋದಕ್ಕೆ ಈಗ ಸ್ವಲ್ಪ ಸ್ವಲ್ಪ ಹಾಕೊಂತ ಬಂದ್ರೆ ಆ ಗಿಡ ಎನಿ ಟೈಮ್ ಒಂದೇ ತರ ಇರ್ತವೆ. ಅದಕ್ಕೆ ನಾವ್ ಆತರ ಒಂದು ಪ್ಲಾನ್ ಮಾಡ್ಕೊಂಡ್ ಬಂದಿದ್ವಿ. ಈಗ ಕೂಲಿ ಆಳುಗಳು ಸಿಗೋದೆಲ್ಲ ತುಂಬಾ ಕಷ್ಟ, ನೀವ್ ಯಾವ ರೀತಿ ಮೇಂಟೈನ್ ಮಾಡಿದ್ರ ತೋಟನ? ಹೌದು ಸರ್, ಸಿಗೋದಿಲ್ಲ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ನಮ್ಮನೇಲಿ ನಾವು 3 ಜನ ಇದೀವಿ, ನಮ್ ತಂದೆ ನಮ್ ತಮ್ಮ ನಾವು ಇದೀವಿ. ಅದಕ್ಕೆ ನಾವು ನಮ್ ಜೊತೆಗೆ ಒಬ್ಬರು ಯಾರು ಕರ್ಕೊಂತೀವಿ, ನಾವೇ ಕರ್ಕೊಂಡು ನಾವೇ ಗುಣಿಸುತ್ತೆ, ನಾವೇ ಮಾಡ್ತೀವಿ, ನಾವೇ ಯಾರು ಒಬ್ಬ ಟ್ಯಾಕ್ಟ್ರಿ ಈಗ ಹೊಡೆಸೋ ನಾವು ಗುಣಿ ನಾವೆಲ್ಲ ಕಿತ್ಕೊಂತೀವಿ. ಸಣ್ಣ ಪುಟ್ಟ ಕೆಲಸಗಳು ನಾವೇ ಮಾಡ್ಕೊಂತೀವಿ, ಎಲ್ಲದಕ್ಕೂ ಕೂಲಿ ಹೆಚ್ಚಾಗಲ್ಲ ಸರ್. ತ್ಯಾಜ್ಯ ಇದ್ರ ನಿರ್ವಹಣೆ ಹೆಂಗ್ ಮಾಡ್ತೀರಾ? ಮಧ್ಯದಲ್ಲಿ ಇರ್ತಕ್ಕಂತ ಈ ಗರಿಗಳೆಲ್ಲ ಬೀಳ್ತವೆ ಸರ್? ಗರಿಗಳೆಲ್ಲ ಬೀಳ್ತಾವಲ್ಲ ಸರ್, ಅದನ್ನ ನಾವು ಗರಿಗಳು ನಮಗೆ ಪ್ರಾಬ್ಲಮ್ ಆಗಲ್ಲ. ನಮ್ಗೆ ಒಂದೊಂದು ಟೈಮ್ ನಾವು ವರ್ಷಕ್ಕೆ ಒಂದ್ 2-3 ಟೈಮು ಗರಿಗಳು ಇರ್ತಾವಲ್ಲ, ನೀಟಾಗಿ ಅಡಿರ್ತಿವಲ್ಲ, ಅದನ್ನ ಟ್ರಾಕ್ಟರ್ ಅಲ್ಲಿ ಕಟ್ ಮಾಡೋದಿರುತ್ತೆ, ರೂಟ್ರು ಅಂತ. ಅದನ್ನ ರೂಟ್ರ್ ನೀಟಾಗಿ ಬಳಸ್ಬಿಡ್ತೀವಿ. ಅದನ್ನೇನಾಗುತ್ತೆ, ಹುಲ್ ಚೆನ್ನಾಗಿ ಬಳಸ್ಬಿಡ್ತೀವಿ. ಹುಲ್ಲು ಗರಿಗಳೆಲ್ಲ ಇತ್ತು ಬಿದ್ದಿರ್ತಾ ಹುಲ್ ಚೆನ್ನಾಗಿ ಬೆಳೆಸಿ ಬೆಳಿತೀವಿ ಅಂದ್ರೆ ಅದನ್ನ ನೀಟಾಗಿ ರೂಟ್ ನೀರು ಹಾಯಿಸ್ಬಿಟ್ಟು ಅದ ಬಂದ ಮೇಲೆ ಟ್ರಾಕ್ಟರ್ ಹೊಡೆಯಕ್ಕೆ ಅದ ಬಂದ್ಮೇಲೆ ಅದನ್ನ ರೂಟ್ರ್ ಕೊಚ್ಚ ಮಾಡುತ್ತೆ, ರೂಟ್ರ್ ಒಳಗಿಸ್ತೀವಿ. ರೂಟ್ರ್ ಅಂದ್ರೆ ನೀಟಾಗಿ ಎಲ್ಲ ಪುಡಿ ಮಾಡುತ್ತೆ, ಹುಲ್ಲಿನ ಸಮೇತ ಹುಲ್ಲು ಗರಿ ಗಿರಿ ಎಲ್ಲ ಪುಡಿ ಸಮ ಮಾಡುತ್ತೆ, ಪುಡಿ ಮಾಡುತ್ತೆ. ಆ ಪುಡಿ ಮಾಡಿದಾಗ ಒಂದು ವಾರ ನಾವು ಒಂದು 15 ದಿನ ನೀರು ಬಿಡುವ, ಹಂಗೆ ನೀರು ಒಂದು ವಾರ 10 ದಿನ ಬಿಡ್ತೀವಿ. ಆ ನೀಟಾಗಿ ಡ್ರೈ ಆಗಿ ನೀಟಾಗಿ ಕೊಳ್ತದೆ, ಕೊಳ್ತಂಗ ಹೋಗುತ್ತೆ. ಅವಾಗ ಏನಾಗುತ್ತೆ, ಒಂದು ಇದ್ರ ಪಕ್ಕ ಗೊಬ್ಬರ ಕೊಟ್ಟಂಗಾಗತ್ತೆ, ಹುಲ್ಲು ಗರಿ ಗಿರಿ ಎಲ್ಲ ಕೊಚ್ಚೋಗುತ್ತಲ್ಲ, ಆ ಗೊಬ್ಬರ ಕೊಟ್ಟಂಗಾಗತ್ತೆ. ಅವಾಗೂ ಪೌಷ್ಟಿಕಾಂಶ ಕೊಟ್ಟಂಗಾಗತ್ತೆ, ಚೆನ್ನಾಗಾಗತ್ತೆ. ಆತರ ಮಾಡ್ತಾ ಇದ್ವಿ. ಗುಣಿ ಎತ್ತಕ್ಕೆ ಇದ್ದಿದ್ದ ಅವಾಗ ನೀಟಾಗಿ ಕೆತ್ಕೊಂಡ್ ಬಿಡ್ತೀವಿ, ಕೆತ್ತಿ ಹಂಗೆ ಬಿಚ್ಚು ಕೊಚ್ಚ ಕೊಚ್ಚ ಹಂಗೆ ಬಿಡ್ತೀವಿ. ಅವಾಗ ಅದು ಇದು ವಸ್ತು ಕೊಳ್ತಿ ಗೊಬ್ಬರ ಆದಂಗೆ ಆಗುತ್ತೆ, ಎಲ್ಲ ನೀಟ್ ಆಗುತ್ತೆ. ಟ್ರಾಕ್ಟರ್ ಇಲ್ಲಿ ಹೊಡ್ತೀವಿ, ಆಮೇಲೆ ಮಿಷಿನ್ ಬರುತ್ತೆ, ಮಿಷಿನ್ ಹೊಡಿಬಿಟ್ಟು ಹುಲ್ ಹುಲ್ ಕಟ್ ಮಾಡೋ ಮಿಷಿನ್, ಅದನ್ನ ಅದಕ್ಕಿಂತ ನಾವೇನ್ ಮಾಡ್ತೀವಿ, ಅದೊಂದು ಟ್ರಾಕ್ಟರ್ ಹೊಡಿಸ್ತೀವಿ ಅಂದ್ರೆ ಕಂಟ್ರೂಟರ್ ತರ, ರೂಟರ್ ತರ. ಅದೇನ್ ಮಾಡ್ತೀವಿ, 1 ಇಂಚ್ ಭೂಮಿ ಕಳಿತ ಅಷ್ಟೇ, 1 ಇಂಚ್ ಭೂಮಿ ಹುಲ್ಲು ಟೋಟಲ್ 2 ಮಿಕ್ಸ್ ಮಾಡಿ ಕಳಿತಲ್ಲ, ಅವಾಗ ಏನಾಗುತ್ತೆ ಎಲ್ಲ ಮಣ್ಣಿನೊಳಗೆ ಸೇರ್ಕೊಳ್ಳುತ್ತೆ ಹುಲ್ಲು ಎಲ್ಲ, ಅವ್ ಫಲವತ್ತತೆ ಜಾಸ್ತಿ ಆಗುತ್ತೆ, ಅವಾಗ ಎರೆಹುಳ ಅಂಶ ಜಾಸ್ತಿ ಆಗ್ತಾವ. ಎರೆಹುಳ ಇದೆ ಅಂತೀರಾ? ಹೌದು ಸರ್, ಇದೆ. ಒಂದ್ 1/2 ಅಡಿ ತೆಗೆದಾಗ ಎರೆಹುಳ ಸಿಗುತ್ತೆ. ನೀವೇನು ಅದನ್ನ ಬೆಳೆಸಿಲ್ಲ? ಇಲ್ಲ, ನಾವೇನು ಬಿಡ್ಸಿಲ್ಲ. ನಾವು ಇದೇ ಈ ತರ ಹಸಿ ಹುಲ್ಲಿನೆಲ್ಲ ನೀಟಾಗಿ ಟೋಟ್ ಹೊಡಿಸ್ತಿವಲ್ಲ, ಅದು ಕೊಳತಿತ್ತಲ್ಲ, ಕೊಳದಿದ್ರಲ್ಲ ಅದರಲ್ಲಿ ಉಳಿ ಎರೆಹುಳ ಚೈಸ್ಪತಿ ಆಗ್ತಾವ. ಎಷ್ಟು ಮರ ಅಂತೀರಾ ಇದು? ಸರ್, ನಮ್ದೀಗ ಸುಮಾರು 8-9 ವರ್ಷದ ಮರ ಸಹ, ಈಗ ಒಂದು ಇನ್ನೊಂದು 6 ವರ್ಷದ ಮರ ಸಹ. ನಾವು ಒಂದೇ ಸತಿ ಅಷ್ಟು ಕಟ್ಟಿಲ್ಲ, ಒಂದ್ 1/2 ಎಕರೆ ಒಂದ್ಸತಿ ಕಟ್ಟಿ, 1/2 ಎಕರೆ ಹತ್ರ ಕಟ್ಕೊಂಡ್ ಬಂದಿದ್ವಿ ಸರ್. ಕಟ್ಕೊಂಡ್ ಬಂದಿದ್ವಿ. ಇವಾಗ ಒಂದ್ ಸ್ವಲ್ಪ ಈಗ ಫಸ್ಟಿಗೆ ಕಟ್ಟಿರೋದು, ಈಗ ಫಸ್ಲು ಕಷ್ಟ ಇದೆ. ಈಗ 4 ವರ್ಷಕ್ಕೆ ಕಟ್ಟಿರೋದು, ಈಗ ಅಲ್ಲಲ್ಲೇ ಈಗ ಹುಷಾ ಹೊಡಿತಾ ಇದೆ. ಹಿಂಗೆ ಆದಾಯದ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಬಂತು ಈ 1.5 ಎಕರೆಯಲ್ಲಿ? ಸರ್, ನಮ್ದು ಈಗ ಹೊಸ ಕಟ್ಸಾರ, ನಮ್ದು ಫುಲ್ ಹಳೆ ಮರ ಅಲ್ಲ. ಅದಕ್ಕೆ ನಮ್ದು ಲೆಕ್ಕಾಚಾರಕ್ಕೆ ಈಗ ಒಂದು 2 ಲಕ್ಷ ರೂಪಾಯಿ, 1.5 ಸಾವಿರ ಖರ್ಚು ಬಂದಿದೆ. 1.5 ಸಾವಿರ ಖರ್ಚು ಬಂದಿದೆ, 1.5 ಲಕ್ಷ ಲೆಕ್ಕಕ್ಕೆ ನಮ್ಮ ಆದಾಯ ಪ್ರಾಫಿಟ್ ಬಂದಂಗಾಗಿ ಸರ್. ಕೇಳಿ, ನೀವೇ ಮಾಡ್ತೀರಾ ಅಥವಾ ಕೊಡ್ತೀರಾ ಬೇರೆಯವ್ರಿಗೆ? ಇಲ್ಲ ಸರ್, ನಾವೇ ಮಾಡ್ತಿದೀವಿ ಸರ್, ನಾವೇ ಮಾಡ್ತೀವಿ. ನಾವು ಮಾಡೋದಕ್ಕೆ ಅಷ್ಟು ಸಿಕ್ಕಿ ಸರ್, ಬೇರೆದೇ ಕೊಟ್ಟಿದ್ರೆ ನಮಗೆ ಒಂದು 1 ಲಕ್ಷ ರೂಪಾಯಿ ಲೆಕ್ಕಕ್ಕೆ ಆಗಿರೋದು ಅಷ್ಟೇ ಸರ್. ಒಂದು ನಾವೇ ಮಾಡೋದಕ್ಕೆ, ನಮಗೆ ನಾವೇ ಕೊಯ್ದು ನಾವೇ ಬೇಯಿಸಿ ನಾವೇ ಒಣಗಿಸಿ ನಾವೇ ಕೊಡ್ತಾ ಇದೀವಿ. ರಿಸ್ಕ್ ಅನ್ಸಲ್ವಾ ನಿಮಗೆ? ಇಲ್ಲ ಸರ್, ಅದು ಮಾಡ ಈಗ ನಾವಲ್ಲಿ ಹೇಳಿದೆ ಸರ್, ನಾವು ಕಂಪ್ನಿ ಹೋಗ್ತಾ ಇದ್ದೀನಲ್ಲ ಸರ್, ಅಲ್ಲಿ ಮಾಡ ಅದಕ್ಕಿಂತ ಹೋಲಿಸ್ಕೊಂಡ್ರೆ ಏನ್ ರಿಸ್ಕ್ ಅನ್ಸಲ್ಲ. ಕಷ್ಟ, ಮೈ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅಲ್ಲಿ ಬ್ರೈನ್ ಕಷ್ಟ ಕೆಲಸ ಕೊಡ್ತಿದ್ವಿ, ಮೈ ಕೆಲಸ ಕೊಡ್ತಿದ್ವಿ. ಅಂದ್ರೆ ನಮಗೆ ಇಲ್ಲಿ ಮಾಡಿದ್ರೆ ಎಲ್ಲ ಮನೆ ಮುಂದೆ ಎಲ್ಲ ಸರ್ಕ ಮಾಡ್ತೀವಿ. ಮಾಡೋದಕ್ಕೆ ಏನಾಗುತ್ತೆ, ಒಂದು 4 ತಿಂಗಳು ಕಷ್ಟಪಡ್ತೀವಿ ಸರ್ ವರ್ಷದಲ್ಲಿ. ವರ್ಷದಲ್ಲಿ 4 ತಿಂಗಳು ಅಷ್ಟೇ ಕೇಳಿ ತರ ಕೆಲಸ ಮಾಡ್ತೀವಿ. ಅವಾಗ 4 ತಿಂಗಳು ಕಷ್ಟಪಟ್ರೆ ಇನ್ನು 6 ತಿಂಗಳು ಫ್ರೀ ಇರ್ಬೋದು ಸರ್. ಅದು ಮಾನಸಿಕವಾಗಿ ನೆಮ್ಮದಿ ಇದೆ ಅಂತೀರಾ? ಮಾನಸಿಕ ನೆಮ್ಮದಿ ಇದೆ ಸರ್. ಈಗ ಇಲ್ಲಿ ಟೈಮ್ ಸೀಲಿಂಗ್ ಕೆಲಸ ಮಾಡಿದ್ರು ನಮ್ಗೆ ಖುಷಿ ಇರುತ್ತೆ. ಓ, ನಮ್ದು ಅಂತ ಮಾಡ್ತೀವಿ ಸರ್. ಈಗ ನಮ್ದು ಅಂತ ಈಗ ಅಲ್ಲೋದ್ರೆ ನಾವ್ ಎಷ್ಟೇ ಮಾಡಿದ್ರು ನಮ್ ಬೇರೆ ಏನೋ ಒಂದು ಹೆಚ್ಚಿಗೆ ಮೇಲೆ ಆಸೆ ಹೋಗಪ್ಪ ಅಂತಾರೆ. ಇಲ್ಲ, ನಾವ್ ಎಷ್ಟು ಎಫೆಕ್ಟ್ ಆಗಿ ಮಾಡ್ತೀವಿ ಅಷ್ಟು ನಮಗೆ ಬೆನಿಫಿಟ್ ಇದೆ. ಅಡಿಕೆಗೆ ಬರ್ತಕ್ಕಂತ ರೋಗ ನಿಮ್ಮ ಗಿಡಕ್ಕೆ ಯಾವ್ದು ಬಂದಿದೆ, ಹೆಂಗ್ ಅದ್ರ ನಿರ್ವಹಣೆ ಹೇಗ್ ಮಾಡಿದ್ರಿ ನೀವು? ಸರ್, ಈ ಕೊಳೆ ರೋಗ ಅಂತ ಬಂದಿದೆ ಸರ್. ಕೊಳೆ ರೋಗ ಅಂತ ಬಂದಿದೆ, ಗರಿಲಿ ಹಳದಿ ಕಲರ್ ಆಗುತ್ತೆ, ಗರಿ ಬರುತ್ತೆ. ಅದಕ್ಕೆ ಔಷಧಿ ಸಿಂಪಡಣೆ ಮಾಡ್ತಿದೀವಿ, ಔಷಧಿ ಹೊಡಿತೀವಿ. ಆಮೇಲೆ ಇನ್ನೊಂದು ಆತರ ರೋಗ ಸೂಚನೆ ಕಂಡ ತಕ್ಷಣ ಅದ್ ಬಿಡು ಬೇರೆ ಮರ ಬಗೆದ್ಬಿಟ್ಟು ಹಾಕ್ತಿರ್ತೀವಿ. ಅದು ಯಾಕೆಂದ್ರೆ ಅದು ಬಿಟ್ಟರೆ ಹರಡ್ತಾ ಹೋಗುತ್ತೆ, ಗಾಳಿ ಹರಡ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದ್ ಸೂಚನೆ ಅದ್ರದಿರೋ ಏನು ಕೆಟ್ಟ ನೀರು ಇರುತ್ತೋ ಅದು ಹೊರಗೆ ಕಾನೀರು ಹೊರ ಬರುತ್ತೆ, ಅವಾಗ ನೀಟಾಗಿ ಹೋಗುತ್ತಲ್ಲ ಸರ್, ಅವಾಗ ನೀಟ್ ಆವಾಗಿಂದ ನಮ್ದು ಕೊಳೆರಾಗ ಕಮ್ಮಿ ಆಗಿದೆ. ಅಂದ್ರೆ ಹರಳುದ್ರದೇನಾದ್ರು ಕಮ್ಮಿ ಆಗಿದೆ ಅಂತ? ಕಮ್ಮಿ ಆಗಿದೆ, ನೀವು 100% ಕಮ್ಮಿ ಆಗಿದೆ. ಈಗ ಕಾನಿ ಹೊಡ್ತಿದ್ವಿ, ನಾವು ಕಾನಿ ಹೊಡ್ತಿದ್ವಿ ಅಲ್ಲ, ಹೋದ ವರ್ಷ ನಮ್ದು ಹೆಚ್ಚು ಕಮ್ಮಿ ಏನಿಲ್ಲ, ಒಂದು ಮರದ ಹತ್ರ ಹಿಂಗ್ ಬಾಚಿದ್ರೆ ಒಂದ್ ಕೆಜಿ ಅಷ್ಟು ಹಳ್ಳು ಸಿಗೋದು. ಈ ಸತಿ ಇವಾಗ ಈ ಸತಿ ಒಂದು ಹರಳು ಉದ್ರಿಲ್ಲ, ಕಾನಿ ಹೊಡ್ತಿದ್ವಲ್ಲ ಸತಿ ಒಂದು ಹರಳು ಉದ್ರಿಲ್ಲ. ಇನ್ನು ಫಸ್ಟ್ ಜಾಸ್ತಿ ಕೊನೆಯಿಂದ ದಪ್ಪ ಆಗಿದೆ. ರೈತರಿಗೆ ನೀವು ನಿಮ್ ಪದ್ಧತಿನ ಅನುಸರಿಸ್ರಿ ಅಂತೀರಾ? ಹೌದು ಸರ್. ಯಾರಾದ್ರು ಆತರ ಡೌಟ್ ಇದ್ರೆ, ಅವ್ರು 1 ಎಕರೆ ಜಮೀನ್ ಇತ್ತು ಅಂದ್ರೆ ಅದ್ರಲ್ಲಿ ಒಂದೇ ಬರೀ 1 ಕಾಲು ಎಕರೆ ಜಮೀನ್ಗೆ ನಾವ್ ಹೇಳ ಕಾಲೆ ಓಡಿಸ್ಬಿಟ್ಟು ಅದ್ರಿಂದ 1 ವರ್ಷ ಫಸಲು ನೋಡಿ ಸರ್, ವರ್ಷ ಇರೋದ್ 1/3 ಎಕರೆ ಇರುತ್ತಲ್ಲ, ಆ 1/3 ಎಕರೆ ಫಸಲಿಗೆ ನೋಡಿ ಸರ್. ನಾನು ಆತರ ಬೆನಿಫಿಟ್ ಮಾಡಿದೀನಿ, ನಾನು 1/2 ಎಕರೆ ಮಾಡಿಸಿ 1 ಎಕರೆ ಹೆಂಗೆ ಬಿಟ್ಟಿದ್ವಿ, 1/2 ಎಕರೆ ಬರೋ ಫಸಲಿಗೆ 1 ಎಕರೆ ಬಂದಿದ್ದು ಸರ್. ಈಗ 1 ಎಕರೆಯಲ್ಲಿ ಬರ್ತಕ್ಕಂಥದ್ದು 1/2 ಎಕರೆ ಲಾಭ ತಗೊಂಡಿದೀರ? ಆತರ ಬಂದಿದೆ. ಹಂಗಾಗಿ ನಾವು ಅದನ್ನ ಫುಲ್ ಎಲ್ಲದಕ್ಕೂ ಮಾಡ್ತಾ ಇದೀವಿ. ಈಗ ಮಳೆ ಪ್ರಾರಂಭ ಆಗುತ್ತೆ, ಮಳೆ ಬಂದಾಗ ಏನು ಉಳುಮೆ ಮಾಡಕ್ಕಾಗಲ್ಲ ಸರ್, ದೊಡ್ಡ ಎಲ್ಲ ಶೀತ ಆಗ್ಬಿಡುತ್ತೆ, ಶೀತ ಆಗಿ ತೇವಾಂಶ ಜಾಸ್ತಿ ಆಗುತ್ತೆ. ಅಂದ್ರೆ ಈಗ ಮುಂಗಾರು ಸ್ಟಾರ್ಟ್ ಆಗ್ಬೇಕಾಗಿತ್ತು, ಆಗಿಲ್ಲ. ಈ ಒಂದು ಸಂದರ್ಭದಲ್ಲಿ ನಿಮ್ ತೋಟದ ಯಾವ ರೀತಿ ನಿರ್ವಹಿಸ್ತೀರ? ಇವಾಗ ಇಲ್ಲ ಸರ್, ಇವಾಗ ತೋಟದ ಚಾನಲ್ ನೀರು ಕಟ್ ಆಗಿದೆಲ್ಲ, ಈಗ ಮೊನ್ನೆ ಸ್ವಲ್ಪ ಮಳೆ ಬಂದಿದೆಲ್ಲ, ಏನ್ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಆದ್ರೆ ಈಗ ಜಾಸ್ತಿ ನಾವು ಮಳೆಗಾಲದಲ್ಲಿ ತೋಟದಲ್ಲಿ ಉಳುಮೆ ಮಾಡಬಾರ್ದು. ನಂಗೆ ಮಿಷಿನ್ ಇರುತ್ತೆ, ಮಿಷಿನ್ ಹೊಡಿಬೇಕು, ಬರೀ ಹುಲ್ ಮಾತ್ರ ಕಟಾವ್ ಮಾಡ್ಬೇಕು, ಭೂಮಿ ಉಳುಮೆ ಮಾಡಬಾರ್ದು. ಉಳುಮೆ ಮಾಡಿದ್ರೆ ನೀರ್ ಕುಡಿಯುತ್ತೆ, ನೀರ್ ಕುಡಿತು ಅಂದ್ರೆ ಅರಳುವುದ್ರ ಚಾನ್ಸ್ ಬರುತ್ತೆ, ಶೀತ ಜಾಸ್ತಿ ಆಗುತ್ತೆ, ಅರಳುದ್ರ ಫಸಲು ಕಮ್ಮಿ ಆಗುತ್ತೆ, ಇಳುವರಿ ಕಮ್ಮಿ ಆಗುತ್ತೆ. ಆದ ಕಾರಣ ಮಳೆಗಾಲದಲ್ಲಿ ನೀರ್ ನಿಲ್ದಂಗೆ ನೋಡ್ಕೋಬೇಕು, ಬೇಕಾದಕ್ಕೆ ನೀರ್ ನಿಲ್ತಾ ಇದೆ ಅಂದ್ರೆ ಕಾಲುವೆ ಮಾಡ್ಬಿಟ್ಟು ಔಟಿಂಗ್ ಕೊಟ್ಬಿಡ್ಬೇಕು. ಬರೋ ಏನ್ ಮಳೆ ಬರುತ್ತೋ ಅದು ಹಂಗೆ ಔಟಿಂಗ್ ಹೋಗ್ತಾ ಇರ್ಬೇಕು. ತೋಟದಲ್ಲಿ ನೀರ್ ನಿಲ್ಬಾರ್ದು. ವರ್ಷಕ್ಕೆ ಎಷ್ಟು ಬಾರಿ ಕಟಾವ್ ಮಾಡ್ತೀರಾ ಅಡಿಕೆನ? ಸರ್, ವರ್ಷಕ್ಕೆ 1 ಟೈಮ್ ಕಟಾವ್ ಮಾಡೋದು, ವರ್ಷಕ್ಕೆ 1 ಟೈಮ್ ಬರುತ್ತೆ. ವರ್ಷಕ್ಕೆ 1 ಟೈಮ್ ಅಂದ್ರೆ 1 ಟೈಮ್ 1 ಸತಿ ಅಷ್ಟು ಕಟ್ ಮಾಡಲ್ಲ. ಈ ವರ್ಷ ಅಡಿಕೆ ಬಂತು ಅಂದ್ರೆ ಫಸ್ಟ್ ಕೊಯ್ಲು ಅಂತ ಕೊಯ್ತೀವಿ ಸರ್, ಫಸ್ಟ್ ಕೊಯ್ಲು ಕೊಯ್ದು ಮತ್ತೆ ಒಂದು ತಿಂಗಳು ಬಿಡ್ತೀವಿ, 40 ದಿವಸ 30 ದಿವಸ 20 ದಿವಸ ಆತರ. ಅದು ತೋಟದ ಮೇಲೆ ಡಿಪೆಂಡ್, ಒಬ್ಬೊಬ್ರದ್ದು ಕಲ್ ಜಮೀನ್ ಆದ್ರೆ ಬೇಗ ಬಂದ್ಬಿಡುತ್ತೆ ಇಳುವರಿ, 1 ತಿಂಗಳಿಗೆ ಕೊಯ್ಬಿಡ್ಬೇಕು. ಒಬ್ಬೊಬ್ರದ್ದು ಎರೆ ನೆಲ ಬಂದ್ರೆ ಮಿನಿಮಮ್ 35 ದಿವಸ 40 ದಿವಸ ಬೇಕು, ಈಗ ಒಂದ್ ಕೊಯ್ಲಿಂದ ಒಂದ್ ಕೊಯ್ಲಿಗೆ. ಆತರ 4 ಕೊಯ್ಲು ಕೊಯ್ಸ್ಕೊಳ್ಳುತ್ತೆ ಸರ್. ಅದು ಕಲ್ ನೆಲ ಆದ್ರೆ 3 ಟೈಮಿಗೆ ಕೊಯ್ಸ್ಕೆಲ್ಲ ಕೊಯ್ಬಿಡ್ತೈತೆ, 4 ಟೈಮ್ ಎಲ್ಲ ಕೊಯ್ದು. ಇನ್ನೊಂದೊಂದು ಎರೆ ನೆಲ ಫುಲ್ ಆದ್ ಅಂದ್ರೆ 5 ಟೈಮ್ ಕೊಯ್ಸ್ಕೊಳ್ಳಿ ಸರ್, 5 ಟೈಮ್ ಕೊಯ್ಬೇಕು. ಒಂದೊಂದು ನಮ್ಮ ನೆಲಗಳೆಲ್ಲ 4 ಟೈಮ್ಗೆ ಎಲ್ಲ ಕೊಯ್ದಾಕ್ಬಿಡ್ತು ಸರ್, 4 ಟೈಮ್ಗೆ ಎಲ್ಲ ಕೊಯ್ದಾಕ್ಬಿಡ್ತೀವಿ. ಮಣ್ಣಿನ ಫಲವತ್ತತೆಗೂ ಮತ್ತೆ ಆ ಅಡಿಕೆ ಇಳುವರಿಗೂ ಸಂಬಂಧ ಏನಾದ್ರು ಇದೆಯಾ? ಹೌದು ಸರ್, ಇದೆ. ಮಣ್ಣು ನಮಗೆ ಈ ಕಲ್ಲು ಜಮೀನು. ಅಡಿಕೆ ಕೃಷಿ ಬಗ್ಗೆ ಈ ಕುರಿತು ಭದ್ರಾವತಿ ತಾಲೂಕು ಅರಿಕೆರೆಯ ಯುಗೇಂದ್ರ ಎನ್ಬಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಈಗ ಕೇಳಿ. ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ನವಿಲೆ ಆವರಣದಲ್ಲಿ ಇದೇ ತಿಂಗಳ ದಿನಾಂಕ 17, 18, 19, 20 ನಡೆಯುವ ಕೃಷಿ ಮೇಳದ ಕುರಿತು ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಬಿ ಹೇಮಲಾ ನಾಯಕರವರ ಸಂದೇಶ. ಸಮಸ್ತ ರೈತ ಬಾಂಧವರಿಗೆ ಹಾಗೂ ಎಲ್ಲಾ ಕೇಳುಗರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಬಿ ಹೇಮಲಾ ನಾಯಕ್, ವಿಸ್ತರಣಾ ನಿರ್ದೇಶಕರು, ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇವರ ವತಿಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ವತಿಯಿಂದ ಸುಸ್ಥಿರ ಆದಾಯಕ್ಕಾಗಿ ಸೆಕೆಂಡರಿ ಕೃಷಿ ತಾಂತ್ರಿಕತೆಗಳು ಮತ್ತು ಮೌಲ್ಯವರ್ಧನೆ ಎಂಬ ಘೋಷ ವಾಕ್ಯದಡಿಯಲ್ಲಿ 4 ದಿನಗಳ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು 17-3-2023 23-2023 ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗದಲ್ಲಿ ಆಯೋಜಿಸಲಾಗಿದೆ. ಈ ಮೇಳದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಸ್ತು ಪ್ರದರ್ಶನ, ವಿವಿಧ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ನೂತನ ತಳಿ ಮತ್ತು ತಳಿ ತಾಂತ್ರಿಕತೆಗಳ ಪ್ರಾತ್ಯಕ್ಷಿಕೆಗಳು, ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ, ಜೈವಿಕ ಪರಿಕರಗಳ ಪ್ರದರ್ಶನ, ರೈತ ವಿಜ್ಞಾನಿಗಳಿಂದ ಸಂವಾದ ಕಾರ್ಯಕ್ರಮಗಳು ಮತ್ತು ಕೃಷಿ ಸಂಬಂಧಿತ ವಿಚಾರಗೋಷ್ಠಿ ಮತ್ತು ತಾಂತ್ರಿಕ ಸಮಾವೇಶವನ್ನು ಏರ್ಪಡಿಸಲಾಗಿರುತ್ತದೆ. ಪ್ರಸಕ್ತ ವರ್ಷದ ಮೇಳದಲ್ಲಿನ ಪ್ರಮುಖ ವಿಶೇಷತೆಗಳೆಂದರೆ ಹೈಟೆಕ್ ತೋಟಗಾರಿಕೆ, ಹೈಡ್ರೋಪೋನಿಕ್ ಕೃಷಿ, ಪುಷ್ಪ ಕೃಷಿ, ತಾರಸಿ ತೋಟ ಮತ್ತು ಲಂಬ ತೋಟ, ಸಂರಕ್ಷಿತ ಕೃಷಿ, ಜೇನು ಸಾಕಾಣಿಕೆ ಮತ್ತು ಕೀಟ ಪ್ರಪಂಚ, ದ್ವಿದಳ ಧಾನ್ಯ ತಳಿ ಪ್ರಾತ್ಯಕ್ಷಿಕೆ, ಸಿರಿಧಾನ್ಯಗಳ ಮಹತ್ವ, ಸಾವಯವ ಕೃಷಿ, ಅಣಬೆ ಬೇಸಾಯ, ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ತಂತ್ರಜ್ಞಾನಗಳು, ಕೊಯ್ಲೋತ್ತರ ತಾಂತ್ರಿಕತೆ, ಕೃಷಿ ಉತ್ಪನ್ನ ಸಂಸ್ಕರಣೆ, ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳು, ಹವಾಮಾನ ಆಧಾರಿತ ಕೃಷಿ ಪ್ರಾತ್ಯಕ್ಷಿಕೆಗಳ ಪ್ರದರ್ಶನವಿರುತ್ತದೆ. ಇವುಗಳಲ್ಲದೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವಾಗಿರುವುದರಿಂದ ಈ ವರ್ಷದ ಮೇಳದಲ್ಲಿ ಸಿರಿಧಾನ್ಯಗಳ ಮಹತ್ವ ಹಾಗೂ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಅವಕಾಶಗಳನ್ನು ಕುರಿತು ವಸ್ತು ಪ್ರದರ್ಶನ ಮತ್ತು ತಾಂತ್ರಿಕ ಸಮಾವೇಶಗಳನ್ನು ಆಯೋಜಿಸಲಾಗಿರುತ್ತದೆ. ಈ ಕೃಷಿ ಮತ್ತು ತೋಟಗಾರಿಕೆ ಮೇಳದಲ್ಲಿ ಮೊದಲನೇ ದಿನ ಅಡಿಕೆ ಕೃಷಿ ಸವಾಲುಗಳು, ಇದರ ಅಡಿಯಲ್ಲಿ ವೈಜ್ಞಾನಿಕ ಅಥವಾ ಸುಧಾರಿತ ಅಡಿಕೆ ಬೇಸಾಯ ಪದ್ಧತಿಗಳು, ಅಡಿಕೆ ಎಲೆ ಚುಕ್ಕೆ ರೋಗ ಹಾಗೂ ಕೊಳೆ ರೋಗ ನಿರ್ವಹಣೆ ಇದರ ಬಗ್ಗೆ, ಅಡಿಕೆಯಲ್ಲಿ ಬಹು ಬೆಳೆಗಳ ಪದ್ಧತಿ, ಅಡಿಕೆ ಮಾರುಕಟ್ಟೆ ಅವಕಾಶಗಳು ಮತ್ತು ಮೌಲ್ಯವರ್ಧನೆ, ಈ ವಿಷಯಗಳನ್ನ ಎಲ್ಲ ಒಂದು ವಿಜ್ಞಾನಿಗಳು ಸಿಪಿಸಿಆರ್ಐನ ವಿಜ್ಞಾನಿಗಳಾದಂತ ಡಾಕ್ಟರ್ ರವಿ ಭಟ್, ವಿನಾಯಕ್ ಹೆಗ್ಡೆ, ಸೊ ಇವರ ಜೊತೆಗೆ ನಮ್ಮ ಪ್ರಗತಿಪರ ರೈತರನ್ನ ಕರೆಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎರಡನೇ ತಾಂತ್ರಿಕ ಸಮಾವೇಶದಲ್ಲಿ ಸೆಕೆಂಡರಿ ಕೃಷಿ ಮತ್ತು ಮೌಲ್ಯವರ್ಧನೆಗೆ ಒತ್ತು ಕೊಟ್ಟು ಇದರ ಅಡಿಯಲ್ಲಿ ಗೋಡಂಬಿ ಬೆಳೆಯ ಸಂರಕ್ಷಣೆ ಹಾಗೂ ಮೌಲ್ಯವರ್ಧನೆ, ಸಾಂಬಾರು ಬೆಳೆಗಳಲ್ಲಿ ಮೌಲ್ಯವರ್ಧನೆ, ಹಲಸು ಬಾಳೆ ಹಾಗೂ ಅಡಿಕೆಯಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನಗಳು ಮತ್ತು ಮೌಲ್ಯವರ್ಧನೆ, ಕೃಷಿ ನವೋದ್ಯಮ ಮತ್ತು ಸೆಕೆಂಡರಿ ಕೃಷಿ, ಹೀಗೆ ಈ ನಾಲ್ಕು ವಿಷಯಗಳನ್ನ ಸಂಬಂಧಪಟ್ಟ ವಿಜ್ಞಾನಿಗಳಿಂದ ಕರೆಸಿ ಜೊತೆಗೆ ರೈತರಿಗೆ ಸಂವಾದಗಳನ್ನ ಹಮ್ಮಿಕೊಳ್ಳಲಾಗಿದೆ. ಮೂರನೇ ದಿನ ಸಿರಿಧಾನ್ಯಗಳ ಬಗ್ಗೆ ಒತ್ತು ಕೊಟ್ಟು ಈ ವರ್ಷ 2023 ಸಿರಿಧಾನ್ಯ